ಯಾತಕ್ಕೆ ವ್ಯವಸಾಯ ಅಷ್ಟೊಂದು ಇಷ್ಟ ತಮಗೆ? ಸರ್, ಏನಾಗಿದೆ ಸಮನ್ವಾಗಿ, ನಮ್ಮದು ಒಂದು ಬಡತನದ ಕುಟುಂಬ. ನಾನು 1996-97 ಎಸ್ ಎಲ್ ಸಿ ಓದ್ತಾ ಇರಬೇಕಾದ್ರೆ ನಮ್ಮ ತಂದೆಯವರು ಎತ್ತು ಏರುಗಳಿತ್ತು, ಅದರಲ್ಲಿ ವ್ಯವಸಾಯ ಮಾಡ್ತಿದ್ರು. ನಾನು ಶನಿವಾರ ಭಾನುವಾರ ರಜಾ ಇದ್ದಾಗ ನಾನು ಹೊಲಕ್ಕೆ ಹೋಗೋದು, ನೇಗಿಲಿಡ್ದು ಉಳೋದು, ಹಿಂಗೆಲ್ಲ ಮಾಡ್ತಾಯಿದ್ದೆ ಸರ್. ಹಿಂಗೆಲ್ಲ ಮಾಡ್ತಾ ಇರಬೇಕಾದ್ರೆ ಏನಾಗಿದೆ, ನಾನು ಉಳ್ತಾ ಇರಬೇಕಾದ್ರೆ ಏನಾಯಿತು, ಮರದ ಬೇರಿಗೆ ನೇಗಿಲು ಸಿಗಕ್ಕಂಡು ಮುರಿದೋಯ್ತು. ನಮ್ಮ ತಂದೆಯವರು ಅವಾಗ ಬೈದರು ನನ್ನ. ನೇಗಿಲು ಸಮನಿಗೆ 2 ಕಿಲೋಮೀಟ್ರ್, ನಮ್ಮ ಜಮೀನಿನಿಂದ ಊರಿಗೆ 2 ಕಿಲೋಮೀಟ್ರ್ ಇದೆ, ಒತ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನಾನು ಏನೇ ಆಗಲಿ ಈ ನೇಗಿಲು ಒತ್ಕೊಂಡು ಬರೋದಲ್ಲ, ಈ ನೇಗಿಲು ನಾವು ಬಿಡಬಾರ್ದು, ನೇಗಿಲಿಂದನೇ ನನ್ನ ಒಂದು ಭವಿಷ್ಯ ಕಟ್ಕೊಳ್ಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಸರ್. ಅವಾಗ ನೇಗಿಲು ಮುರಿದಾಕಿದ್ದಕ್ಕೆ ನೇಗಿಲಿಂದ ಭವಿಷ್ಯ, ನೇಗಿಲಿಂದನೇ ಭವಿಷ್ಯ ಕಟ್ಕೊಂಡೆ ಸರ್. ಆ ನೇಗಿಲು ನನಗೆ ಪಾಠ ಕಲಿಸ್ತು. ನೇಗಿಲು ಮುರಿದು ನಾನು ಒತ್ಕೊಂಡು ಬಂದೆ, ಆಗಲಿಲ್ಲ ಆದ್ರೂ ಒತ್ಕೊಂಡು ಬಂದೆ ಊರಿಗೆ 2 ಕಿಲೋಮೀಟ್ರ್ ಒತ್ಕೊಂಡು ಬಂದದಕ್ಕೆ ಇವತ್ತು ನನಗೆ ಆ ನೇಗಿಲು ನನಗೆ ಭವಿಷ್ಯ ಕೊಟ್ಟಿದೆ ಸರ್. ಅಂದರೆ ಬೇರು ಅಡ್ಡ ಸಿಗಾಕೊಂಡ್ಬಿಡ್ತಾ ಉಳುಮೆ? ಹೌದು ಸರ್, ಹೌದು. ನಮ್ಮ ಜಮೀನು ಸಮನಿಗೆ ಎಲ್ಲ ಕಲ್ಲು ಬಂಡೆಗಳು. ಅವತ್ತು ಕೂಡ ನಮ್ಮ ಏನು ಬೆಳೆಕಾಗ್ತಿರಲಿಲ್ಲ, ಉಳ್ಳಿ ರಾಗಿ ಬಿಟ್ಟರೆ ಏನು ಬೆಳೀತಿರಲಿಲ್ಲ. ಮಳೆ ಹೋದ್ರೆ ಉಳ್ಳಿ ಬೆಳೆದು, ಇಲ್ಲಾಂದ್ರೆ ಇಲ್ಲೇ ಜೀವನಾಂಶ ಮಾಡ್ತಾಯಿದ್ವು. ಎಲ್ಲರೂ ಏನು ಕೇವರು ಈ ಜಮೀನು ಉಳೋದು ಮಾಡೋದು ಹಾಗೆ ಹೀಗೆ ಅಂತಿದ್ರು. ಮಾತು ಕೇಳಿ ನಮ್ಮ ತಂದೆಯವ್ರು ಬೇಸರ ಆಗಿ ಕೂಲಿ ಮಾಡೋದು, ಇನ್ನು ಬಾಡಿಗೆ ಹೊಡೆಯೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ನಾನು ಒಂದು ಛಲ ಇಟ್ಕೊಂಡೆ ಸರ್, ಇಲ್ಲ ನಮ್ಮ ಜಮೀನು ಏನಿದೆ ಇದರಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲದಿಂದ ನಾನು ವ್ಯವಸಾಯಕ್ಕೆ ಬಂದೆ ಸರ್. ಆವಾಗಲೇ ಎಷ್ಟು ಜಮೀನು ನಿಮ್ಮ ತಂದೆಯವ್ರಿಗಿರೋದು? ಸರ್, ನಮ್ಮ ತಂದೆಯವ್ರಿಗೆ 6 ಎಕರೆ ಜಮೀನಿದೆ ಸರ್. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ ಸರ್, ಗಂಡು ಮಕ್ಕಳು. ಒಟ್ಟಿಗಿದ್ದೀರಾ ಸರ್? ಬೇರೆ ಬೇರೆ ಇದ್ದೀವಿ ಸರ್. ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ಸರ್, ನಮ್ಮ ಪಾಲಿಗೆ 2 ಎಕರೆ ಸರ್, ಜೊತೆಗೆ 1 ಎಕರೆ ನಮ್ಮ ತಂದೆಯಿಂದನೇ ನಾನು ಪರ್ಚೇಸ್ ಮಾಡಿದೆ ಸರ್. ಓ, ಅದೇನು ಸರ್? ಏನಾಗಿದೆ, ಮನೆ ಸಾಲ, ಇನ್ನುಳಿದ ಕೈ ಸಾಲ, ಮಕ್ಕಳು ಮದುವೆ ಎಲ್ಲನೂ ನಮ್ಮ ತಂದೆಯವರೆಲ್ಲ ನಿಭಾಯಿಸಿದರು. ಅವ್ರಿಗೆ ಸಾಲ ಬಂತು. ಅವಾಗ ಏನಾಗಿದೆ, ಅವರು ನಾನು ಜಮೀನು 1 ಎಕರೆ ಮಾರಿಬಿಟ್ಟು ನಾನು ಸಾಲ ತೀರಿಸ್ಕೊಳ್ತೀನಿ, ಅವತ್ತಿನ ರೇಟ್ ಏನೋ ಒಂದು 3 ವರ್ಷದಲ್ಲಿ 3 ಲಕ್ಷ ರೂಪಾಯಿ ಸಾಲ ಇತ್ತು ಅವ್ರಿಗೆ, ನಮ್ಮ ತಂದೆಯವ್ರಿಗೆ ಒಂದು 5-10 ವರ್ಷದಲ್ಲಿ. ಜಮೀನು ತಗೊಳ್ದಲ್ಲ ನೀವೇ ಸಾಲ ವಹಿಸ್ಕೋಬೋದಿತ್ತಲ್ಲ. ಹೌದು ಸರ್, ಹೌದು. ಏನಾಗಿದೆ, 3 ಜನಕ್ಕೂ ಡಿವೈಡ್ ಮಾಡಿದ್ರು ಸರ್. 3 ಜನಕ್ಕೂ ಮಕ್ಕಳಿಗೂ ಡಿವೈಡ್ ಮಾಡಿದಾಗ ಊರಲ್ಲಿ ಗ್ರಾಮೀಣ ಭಾಗದಲ್ಲಿ ತಮಗೆ ಗೊತ್ತು, ಯಜಮಾನರು ಅಂದ್ಕೊಂಡ್ರು. ಡಿವೈಡ್ ಮಾಡಿದಾಗ ಏನಾಗಿದೆ, ನೀವು ಯಾರು 1 ಎಕರೆ ಎಕ್ಸ್ಟ್ರಾ ಜಮೀನು ವಹಿಸ್ಕೊತೀರ ಅವ್ರಿಗೆ ಸಾಲನೂ ಅವರೇ ವಹಿಸ್ಕೊಳ್ಬೇಕು, ನಿಮ್ಮ ಅಣ್ಣ ತಮ್ಮನವ್ರು ಯಾರು ತೀರಿಸಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಣ್ಣ ತಮ್ಮನವ್ರು ಯಾರು ಮುಂದೆ ಬರಲ್ಲ, ನಾನು ಮುಂದೆ ಬಂದೆ ಸರ್. ಅದೇನೇ ಆಗಲಿ ಸಾಲ ನಾನು ಒತ್ಕೊಳ್ತೀನಿ, 1 ಎಕರೆ ಜಮೀನು ಯಾರು ಒತ್ಕೊಳ್ತಾರೆ ಸಾಲನ ಅವ್ರಿಗೆ 1 ಎಕರೆ ಎಕ್ಸ್ಟ್ರಾ ಅಂತ ಹೇಳಿದ್ರು ಸರ್. ಊರಲ್ಲಿ ತೀರ್ಮಾನ ಆಯಿತು, ಅದರಂತೆ ನಾನು ಒಪ್ಕೊಂಡೆ ಸರ್. ಎಷ್ಟಿತ್ತು ಸಾಲ ಸರ್? 1-3 ಲಕ್ಷ ಸಾಲ ಸರ್. ತೀರಿಸಿದ್ರು? ಹೌದು ಸರ್, ತೀರಿಸ್ತೇವೆ ಸರ್. ಕೈ ಸಾಲವೋ ಬ್ಯಾಂಕ್ ಸಾಲವೋ ಸರ್? ಕೈ ಸಾಲ ಸರ್, ಬ್ಯಾಂಕ್ ಸಾಲ ಹಾಗೇ ಇದೆ. ಏನು ತಂದೆಯವ್ರ ಹೆಸರು? ಸರ್, ಬಿ ನಾಗಯ್ಯ ಅಂತ. ಏನು ಕಲ್ತ್ರಿ ತಂದೆಯಿಂದ ಪಾಠ? ಸರ್, ತಂದೆಯಿಂದ ಅದೇ ನಾನು ವ್ಯವಸಾಯದನ್ನೇ ತೊಡಗಿಸ್ಕೊಂಡದೆ, ಅದೇ ನನಗೆ ಪಾಠ, ಅವರಿಂದ ಕಲಿತು ಪಾಠ ವ್ಯವಸಾಯ. ನೀವೇ ಮೊದಲನೇ ಮಗನ ಅಥವಾ? 2ನೇ ಮಗ ಸರ್ ನಾನು. ಓದುವಾಗ ಉಳುಮೆ ಮಾಡ್ತಾ ಇದ್ರಿ? ಹೌದು ಸರ್. ನೇಗಿಲು ಮುರಿತು ಅಂತ ವ್ಯವಸಾಯಕ್ಕೆ ಬಂದ್ರಿ? ಹೌದು ಸರ್. ಅಲ್ವಾ, ಹೌದು. ವ್ಯವಸಾಯಕ್ಕೆ ಬಂದಾಗ ತಂದೆ ಜೊತೆನೆ ವ್ಯವಸಾಯ ಮಾಡ್ತಿದ್ರು? ಖಂಡಿತವಾಗ್ಲೂ. ಇವಾಗಲೂ ಸಹ ತಂದೆ ತಾಯಿ ನಮ್ಮ ಜೊತೆಲೇ ಇದ್ದಾರೆ, ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಇವಾಗ ತೋಟ ನೋಡ್ಕೊ ಆರಾಮಾಗಿದ್ದಾರೆ, ತೋಟದಲ್ಲಿ ಮನೆ ಮಾಡಿದ್ದೀನಿ, ತೋಟ ಇದೆ ಸಾಹೇಬ್ರೆ. ಓಕೆ. ರಂಗಸ್ವಾಮಿಗಳ ಎಷ್ಟು ವರ್ಷದಿಂದ ತಾವು ಬೇಸಾಯ ಮಾಡ್ತಿರ್ಬೋದು? ಸರ್, ನಾನು 1997-ರಿಂದಲೂ ಬೇಸಾಯ ಮಾಡ್ತಾ ಇದ್ದೇನೆ ಸರ್. ಓಕೆ. ಅಂದರೆ ಪಿ ಯು ಸಿ ಫೇಲ್ ಆದ ತಕ್ಷಣ ಬೇಸಾಯ? ಹೌದು ಸರ್, ಬೇಸಾಯಕ್ಕೆ ಬಂದೆ ಸರ್. ಆಗ ಇದ್ದಿದ್ದು ಬರೀ ಕಲ್ ಜಮೀನು, ಖಾಲಿ ಜಮೀನು? ಹೌದು ಸರ್, ಕಲ್ ಜಮೀನು. ಸಾಮಾನ್ಯವಾಗಿ ನಮ್ಮ ಜಮೀನು ಇರ್ತಕ್ಕಂಥ ಒಂದು ಮುದುಮಲೆ ಗುಡ್ಡ ಇದೆ ಪಕ್ಕ ಬಾರ್ಡ್ರು, ಆ ಬಾರ್ಡ್ರಲ್ಲಿ ಮುದುಮಲೆ ಗುಡ್ಡ. ಸಾಮಾನ್ಯವಾಗಿ ಹಿಂದೆ ಏನೋ ನಮ್ಮ ಬಂಗಾರ ಮನುಷ್ಯ ಸಿನಿಮಾದಲ್ಲಿ ರಾಜ್ಕುಮಾರು ಆ ನೇರಳೆ ಗುಡ್ಡನ ಒಡೆದು ಬಂಗಾರದ ಜಮೀನು ಮಾಡಿದ್ರೆ, ಅದೇ ರೀತಿ ನಾನು ಮುದುಮಲೆ ಗುಡ್ಡ ಬಾರ್ಡ್ರಲ್ಲೇ ಒಡೆದು ನಾನು ಒಂದು ಬಂಗಾರದ ಒಂದು ಜಮೀನು ಮಾಡಿದ್ದೀನಿ ಸಾಹೇಬ್ರೆ, ತೋಟ ಮಾಡಿದ್ದೀನಿ. ನೀವು ಬಂಗಾರದ ಮನುಷ್ಯ ಹಾಗಾದ್ರೆ? ಖಂಡಿತ. ನನ್ನ ಮನಸ್ಸಲ್ಲಿ ನಾನು ಅನ್ಕೊಂಡಿದ್ದೀನಿ ಸರ್, ಬೇರೆಯವ್ರು ಕಲ್ತಿದ್ರು ನನಗೆ ನನ್ನ ಬಂಗಾರ ಮನಸ್ಸೇ. ಒಳ್ಳೆಯದು ರಂಗಸ್ವಾಮಿಗಳು. ಹೌದು ಸರ್. ಈಗ ತಾವು ಆರಂಭದಲ್ಲಿ ಕಲ್ಲು ಮಣ್ಣಿನ ಜಮೀನನ್ನು ತಗೊಂಡ್ರಲ್ಲ? ಹೌದು ಸರ್. ನಿಮಗೆ ವಿಶ್ವಾಸ ಆಯ್ತಾ ಇದನ್ನು? ಖಂಡಿತ ಇತ್ತು. ನಂದನವನ ಮಾಡ್ತೀನಿ ಖಂಡಿತ, ಆ ಒಂದು ವಿಶ್ವಾಸದಲ್ಲೇ ಇವತ್ತು ನಂದನವನ ಮಾಡಿದ್ದೀನಿ ಸರ್. ಹೇಳಿ ರಂಗಸ್ವಾಮಿಗಳು, ಏನೇನು ಮಾಡಿದ್ರಿ ಆರಂಭದಿಂದ ಹೇಳಿ ಸರ್. ನಮ್ಮ ಊರಿನಲ್ಲಿ ಈ ಜಮೀನು ಇವರು ಏನು ಮಾಡೋಕ್ಕಾದ್ದು, ರಾಗಿ ಉಳ್ಳಿ ಬಿಟ್ಟರೆ ಏನು ಬೆಳಿಬಹುದು ಅನ್ನೋ ಒಂದು ಮಾತು ಜನರಲ್ಲಿ ಕೇಳಪಟ್ಟಿದೆ ಸರ್. ಇವತ್ತು ನನ್ನ ಜಮೀನಿನಲ್ಲಿ ನಿಜಕ್ಕೂ ಬಂಗಾರ ಬಿಟ್ಟು ಎಲ್ಲ ಬೆಳೆದಿದ್ದೀನಿ ಸರ್. ನಾನು ನಮ್ಮ ಜಮೀನು ತೆಂಗು, ಮಾವು, ಸಪೋಟ, ಹಲಸು, ನೇರಳೆ, ಯಾವುದೇ ಹಣ್ಣಿನ ಗಿಡಗಳಾಗಲಿ, ಮತ್ತು ಅರಣ್ಯೀಕರಣ, ತೇಗ, ಎಬ್ಬೇವು, ಹುಣಸೆ, ಹೊಂಗೆ, ಪ್ರತಿಯೊಂದು ಮರಗಳು ಇವಾಗ ನನ್ನ ತೋಟದಲ್ಲಿದೆ ಸರ್. ನನಗೆ ಖುಷಿ ಆಗ್ತಾಯಿದೆ. ಆಮೇಲೆ ಹಣ್ಣಿನ ಮರಗಳಾಕ್ಬಿಟ್ಟು ಅಲ್ಲಿರ್ತಕ್ಕಂಥ ಕಾಡು ಪ್ರಾಣಿ ಪಕ್ಷಿಗಳಿಗೆ ಒಂದು ಆಹಾರ ಆಗ್ತಾಯಿದೆ, ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ನೀವೇ ಕರಿತೀರಾ ಕಾಡು ಪ್ರಾಣಿ ಪಕ್ಷಿಗಳನ್ನ ಬನ್ರಪ್ಪ ನನ್ನ ತೋಟಕ್ಕೆ ಅಂತ? ಇಲ್ಲ ಸರ್, ಕರೀದೇ ಇದ್ರು ಬಾರ್ಡ್ರಲ್ಲಿ ಇರೋದ್ರಿಂದ ಅವೇ ಬಂದು ನಮ್ಮ ಇದು ಮಾಡ್ತಾ ಇದೆ ಸರ್, ಹಣ್ಣುಗಳೆಲ್ಲ ತಿಂತ ಇದಾವೆ. ನಾನು ಕೇಳಿದ್ದು ತಮ್ಮನ್ನ, ಈ ಕಲ್ಲು ಮಣ್ಣು ಜಮೀನ್ ಇತ್ತಲ್ಲ, ಅದನ್ನ ಮೊದಲು ಹೇಗೆ ಆಬಾದ್ ಮಾಡಿದ್ರಿ ಅಂತ, ಏನ್ ಮಾಡಿದ್ರಿ ಅಂತ? ಸರ್, ಕೈ ಕೆಸರಾದ್ರೂ ಬಾಯಿ ಮೊಸರು, ಈಗ ಏನಾಗಿದೆ, ನಾನು ಈ ಒಂದು ಚಲ ಇಟ್ಕೊಂಡೆ, ಏನೇ ಆಗಲಿ ಎಷ್ಟೇ ಕಲ್ಲು ಬಂದರೂ ನಾನು ತೆಗೆದು ನಾನು ಈ ಬೆಳೆ ಮಾಡಬೇಕು ಈ ಭೂಮಿನಲ್ಲಿ ಅನ್ನೋ ಒಂದು ಚಲ ನನ್ನಲ್ಲಿತ್ತು ಸರ್. ನಾನು ಏನಾಗಿದೆ, ಕಲ್ಲು ಒಡೆಸೋದು, ನಮ್ಮಲ್ಲಿ ಟ್ರ್ಯಾಕ್ಟ್ರ್ ಇತ್ತು 2007 ಟ್ರ್ಯಾಕ್ಟ್ರ್ ತಗೊಂಡು, ಟ್ರ್ಯಾಕ್ಟ್ರ್ ಏನು ಮಾಡೋದು, ನಾವು ಕಲ್ಲು ಹೊಡಿಸೋದು, ಆ ಟ್ರ್ಯಾಕ್ಟ್ರಲ್ಲಿ ಬೇರೆ ಕಡೆ ಕಲ್ಲು ಸಾಕ್ಸೋದು, ಅದೇ ದುಡ್ಡು ತಂದು ಮತ್ತೆ ಜಮೀನ್ಗೆ ಹಾಕೋದು, ಇದೇ ರೀತಿ ಮಾಡಿ ನಾನು ಜಮೀನು ಮಾಡಿದ್ರೆ ಸರ್, ಉತ್ತಮವಾದ ಜಮೀನು ಮಾಡಿದ್ರೆ. ಅಂದರೆ ಕಲ್ಲು ಮಾರಿದ್ರೆ ಜಮೀನಲ್ಲಿ ಸಿಗೋದು ಸರ್? ಹೌದು, ಹೊರಗಡೆ ಎಲ್ಲ ಕೊಟ್ಟೆ ಸರ್. ಹೊರಗಡೆ ಕಲ್ಲು ನಿಮ್ಮ ಜಮೀನಲ್ಲಿ ಸರ್? ಎಲ್ಲ ಸಣ್ಣ ಪುಟ್ಟ ಇದು ಗುಂಡು ಕಲ್ಲು ಕಪ್ಪು ಕಲ್ಲುಗಳಿತ್ತಲ್ಲ ಸರ್ ಜಮೀನು ಒಳಗಡೆ, ಅಂತ ಸಾಮಾನ್ಯ ಇನ್ನೂ ಜಮೀನು ಕಲ್ಲಿನಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ಕಲ್ಲಿದ್ರು ತೋಟ ಮಾಡಿದ್ದೀನಿ. ಯಾವ ತರಹದ ಮಣ್ಣು ನಿಮ್ದು ಸರ್? ನಮ್ದು ಕೆಂಪು ಮಣ್ಣು ಸರ್. ಕೆಂಪು ಮಣ್ಣು? ಪರೀಕ್ಷೆ ಏನಾದ್ರು ಮಾಡಿಸಿದ್ರೆ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸಿದ್ದೀನಿ ಸರ್, ನೀರು ಸಾಯಿಲ್ ಟೆಸ್ಟ್ ಮತ್ತೆ ನೀರಿನ ಟೆಸ್ಟ್ ಎಲ್ಲ, ವಾಟರ್ ಟೆಸ್ಟ್. ಈಗ ಜಮೀನು ಆಬಾದ್ ಮಾಡೋದಕ್ಕೆ ಬದ ಮಾಡ್ಕೊಳ್ಳೋದು, ಕಾಲುವೆ ಮಾಡೋದು, ಕೃಷಿ ಹೊಂಡ ಮಾಡೋದು, ಈ ತರದ್ದು ಏನಾದ್ರು ಪ್ರತಿಯೊಂದು ಮಾಡಿದ್ದೀನಿ ಸರ್. ಇವಾಗ ಹೇಳಿ ಏನೇನು ಮಾಡಿದ್ದೀನಿ? ನಾನು ಕೃಷಿ ಹೊಂಡ ಮಾಡಿಸಿದ್ದೀನಿ, ಬದುಗಳು ಮಾಡಿಸಿದ್ದೀನಿ. ಎಷ್ಟು ಮಾಡಿದಿರಿ ಕೃಷಿ ಹೊಂಡ ಸರ್? ಕೃಷಿ ಹೊಂಡ ಒಂದು ಮಾಡಿದ್ದೀನಿ, ಮತ್ತೆ ಇನ್ನೊಂದು ಇವಾಗ ಮಾಡ್ಬೇಕು ಸರ್. ಎಷ್ಟು ವಿಸ್ತೀರ್ಣದ್ದು ಸರ್? 12 meters 12 meters 10 meters ಆಳ. ಇಲಾಖೆಯಿಂದ ನೆರವು ತಗೊಂಡ್ರ? ಖಂಡಿತ ಸರ್, ತಕೊಂಡಿದ್ದೀವಿ ಸರ್. ಆಯ್ತು, ಮತ್ತೆ ಬದು ಮಾಡಿಸಿದಿರಿ? ಬದು ಮಾಡಿಸಿದೀವಿ ಸರ್. ಒಂದು ಕೃಷಿ ಹೊಂಡ ಸಾಕಲ್ವಾ, ಇನ್ನೊಂದು ಯಾಕೆ ಸರ್? ಈಗ ಎರಡು ಕಡೆ ಜಮೀನಿದೆ, ಒಂದು ಇನ್ನೊಂದು ಕಡೆ ಈಗ ಏನಾಗಿದೆ, ಅದು ಒಣಭೂಮಿ, ಅಲ್ಲಿ ಏನಾಗಿದೆ ಅಲ್ಲೂ ಸಹ ನಾವು ವ್ಯವಸಾಯ ಮಾಡಬೇಕು, ಉತ್ತಮವಾದ ವ್ಯವಸಾಯ ಮಾಡಿ ತೋಟ ಮಾಡಬೇಕು ಅನ್ನೋ ಒಂದು ಛಲ ಇವಾಗ ಇದೆ, ಅದನ್ನು ಕೂಡ ಲೆವೆಲಿಂಗ್ ಎಲ್ಲ ಮಾಡಿಸಿದ್ದೀನಿ ಸರ್. ಅದು ಎರಡನೇ ಸರಿ ಬಂಗಾರದ ಮನುಷ್ಯ ಆಗಬೇಕು? ಖಂಡಿತ ಸರ್, ಖಂಡಿತ. ನಾ ಇಲ್ಲ ಸರ್, ನನ್ನ ಬದುಕು ನನ್ನ ಉಸಿರು ಏನಿದ್ರು ಜಮೀನಿಗೆ ಸೀಮಿತ ಆಗಲಿ ಅನ್ಕೊಂಡು ಮಾಡ್ತಾ ಇದ್ದೀನಿ ಸರ್ ನಾನು. ರಂಗಸ್ವಾಮಿಗಳೇ, ಈಗ ಮೊದಲಿಗೆ ತಾವು ಜಮೀನಲ್ಲಿ ಬದು ಮಾಡಿದ್ರಿ, ಹೊಂಡ ಮಾಡಿದ್ರಿ, ಮೊದಲು ತಾವು ಬೆಳೆದಂತ ಬೆಳೆ ಯಾವುದು? ಮೊದಲು ಸ್ಟಾರ್ಟಿಂಗಲ್ಲಿ ಬೆಳೆದಂಥ ಬೆಳೆ ಕಡಲೆಕಾಯಿ ಹಾಕಿದ್ದು ಸರ್, ಕಡಲೆಕಾಯಿ, ಸೂರ್ಯಕಾಂತಿ, ರಾಗಿ ಇಂಥ ಬೆಳೆಗಳು ಮಾಡಿದ್ದು ಸರ್. ತದನಂತರ ಇವಾಗ ಏನಾಗಿದೆ, ನಮ್ಮಲ್ಲಿ ಎಷ್ಟೇ ಬೋರ್ ಹೊಡೆದ್ರು ನೀರು ಸಿಗ್ತಿಲ್ಲ ಸರ್, ಆದರೂ ನನ್ನ ಎದೆ ಗುಂದಲಿಲ್ಲ, 8 bores ಹೊಡಿಸ್ತೀವಿ ಸರ್, 8 bores ಮಾಡಿಸ್ತೀವಿ, 8 bores ಮಾಡಿದ್ರು ನೀರಿಲ್ಲ, ನಾವೇನೇ ಸಾಲ ಮಾಡಿದ್ರು ತುಂಬ ಸಾಲ ಬಂತು, ಆದರೂ ನಾನು ಎದೆ ಗುಂದಲಿಲ್ಲ. ಮತ್ತೆ ಗಂಗಾ ಕಲ್ಯಾಣದಲ್ಲಿ ನಾನು ಒಂದು ಮತ್ತೆ ಬೋರ್ ಮಾಡಿಸ್ತೀವಿ ಸರ್, ನಂಗೆ ಬೇಕಾದ ಆತ್ಮೀಯರ ಜೊತೆ ಹೇಳ್ಕೊಂಡು 9th bore ಅದೇನಾಯ್ತು ಸರ್, 500 feet ಬೋರ್ ಓಡಿಸ್ತಿ, ಕೇವಲ ಒಂದು 1/2 inch ನೀರು ಸಿಕ್ತು. ನಾನೇನು ಚಿಂತೆ ಮಾಡಲಿಲ್ಲ, ಏನು ಸಮಯ ಏನೋ ದೇವರ ಆಶೀರ್ವಾದ, ಭೂಮಿ ತಾಯಿಗೆ ನಾನು ಪೂಜೆ ಮಾಡ್ಕೊಂಡು ಕೈ ಮುಗಿದು, ತಾಯಿ ಇದು ನನಗೆ ಲಾಸ್ಟು, ಇನ್ನು ಮುಂದೆ ನಾನು ಇನ್ನು ಬೋರ್ ಓಡಿಸಲ್ಲ, ಇರ್ತಕ್ಕಂಥದ್ರಲ್ಲೇ ವ್ಯವಸಾಯ ಮಾಡ್ಕತ್ತೀನಿ ಮಳೆ ಆಶ್ರಯದಲ್ಲಿ ಅನ್ಕೊಂಡು ನಾನು ಮಾಡಿದೆ ಸರ್. 1/2 inch ನೀರಲ್ಲಿ ಅವಾಗ ಏನಾಯ್ತು ಸರ್, ಬೋರ್ ಹೊಡೆಯಾಗ 1/2 inch ನೀರು, ಮೋಟ್ರ್ ಬಿಟ್ಟ ಮೇಲೆ 2 inch ನೀರು ಬಂತು ಸರ್ ನಮಗೆ. ಮಳೆಗಾಲ ಇತ್ತು, 2 inch ನೀರು ಬಂತು, ಮತ್ತೆ ಬೇಸಿಗೆನಲ್ಲಿ ನೀರು ಕಡಿಮೆ ಇತ್ತು. ಅಯ್ಯೋ ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿಬಿಟ್ಟು ಆ ಬೋರ್ ಇದ್ದ ಕಡೆ ಒಂದು ಕೃಷಿ ಹೊಂಡ ಮಾಡಿಸ್ತೆ ಸರ್. ಆ ಕೃಷಿ ಹೊಂಡ ಮಾಡಿದ ಮೇಲೆ 2.5 inch ನೀರು ಇವತ್ತು ಓಡ್ತಾ ಇದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ರಂಗಸ್ವಾಮಿಗಳ, ಈಗ ಹನಿ ನೀರಾವರಿ ಪದ್ಧತಿ, ತುಂತುರು ನೀರಾವರಿ, ಈ ತರ ನೀರು ಉಳಿಸುವಂತಹ ಪದ್ಧತಿಗಳನ್ನ ಅಳವಡಿಸಿ? ಹನಿ ನೀರಾವರಿ ಮಾಡಿಸಿದ್ದೀನಿ, ಮತ್ತೆ ತುಂತುರು ನೀರಾವರಿ ಮಾಡಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ ಸರ್ ನಾನು. ಆಯ್ತು, ಎಲ್ಲದಕ್ಕೂ ಇಲಾಖೆಯ ನೆರವನ್ನು ಪಡ್ಕೊಂಡಿದ್ದೀರಿ? ಹೌದು ಸರ್, ಹೌದು ಸರ್, ಮಾಡಿದ್ದೀವಿ ಸರ್. ಈಗ ಮೊದಲು ನೆಲಗಡಲೆ ಬೆಳೀತಾ ಇದ್ರಿ? ನೆಲಗಡಲೆ ಬೆಳೀತಾ ಇದ್ರಿ ಅಲ್ವೇ? ಹೌದು, ಆ ತರಹದ ಹೊಲದ ಬೆಳೆನ ಬೆಳೀತಾ? ಹೌದು ಸರ್, ರಾಗಿ, ಹುರುಳಿ, ನೆಲಗಡಲೆ, ದ್ವಿದಳ ಧಾನ್ಯಗಳು ಮತ್ತೆ ಸಿರಿಧಾನ್ಯಗಳು ಕೂಡ ನಾನು ಬೆಳೀತಾ ಇದ್ದೆ ಸರ್. ಏನೇನು ಬೆಳೆದಿದ್ರಿ ಸಿರಿಧಾನ್ಯ? ಸಿರಿಧಾನ್ಯ, ಆರ್ಕ, ನವಣೆ, ಸಾಮ, ಸಜ್ಜೆ, ಇಷ್ಟು ಇದು ಕಂಬು ಎಲ್ಲ ಬೆಳೆದಿದ್ದೀವಿ ಸರ್. ಈಗ ಅವನ್ನೆಲ್ಲ ಬೆಳೆಯೋದು ಬಿಟ್ಬಿಟ್ಟಿದ್ದೀರಾ ಸರ್? ಖಂಡಿತವಾಗೂ ಬಿಟ್ಟಿಲ್ಲ, ಇವಾಗ ಮಾಡಬೇಕು. ಇವಾಗ ಏನಾಗಿದೆ, ಇವಾಗ ಸಾಮಾನ್ಯವಾಗಿ ಇರ್ತಕ್ಕಂಥ ಜಮೀನಲ್ಲಿ ತೋಟಗಾರಿಕೆ ಮಾಡಬೇಕು. ಇವತ್ತು ಆಳುಗಳನ್ನ ಒಂದು ಕೆಲಸಗಾರರ ಒಂದು ಇದರಿಂದ ಕೊರತೆಯಿಂದ ನಾವೇನಾಗಿದೆ ತೋಟಗಾರಿಕೆನೇ ಮಾಡಬೇಕು ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಈಗ ಆಯ್ತು, ಈಗ ನೀವು ನಿಮ್ಮ ಜಮೀನನ್ನು ಬದಲಾವಣೆ ಮಾಡದೆ ಬಹಳಷ್ಟು ಗಿಡ ಮರಗಳನ್ನ ಬೆಳೆಸ್ತೇ ಅಂದ್ರಲ್ಲ, ಖಂಡಿತ. ಏನೇನು ಮರಗಿಡಗಳನ್ನ ಹಾಕೊಂಡಿದ್ದೀರಿ ಸರ್? ತೆಂಗು, ಮಾವು, ಸಪೋಟ, ಹಲಸು, ನೇರಳೆ, ಸೀಬೆ. ಎಷ್ಟೆಕರೆ ಜಮೀನಲ್ಲಿ ಸರ್? 2 acres ಜಮೀನಲ್ಲಿ ಇಷ್ಟು ಮಾಡಿದ್ದೀನಿ ಸರ್. ಆಯ್ತು, ಎಷ್ಟು ತೆಂಗು ಹಾಕಿದಿರಿ ಸರ್? ತೆಂಗು 80 ಸರ್. 2 acres? 2 acres. ಏನ್ ಅಂತರದಲ್ಲಿ ನಾಟಿ ಮಾಡಿದಿರಿ ಸರ್? 30x30 ಅಂತರ ಸರ್. ಆಯ್ತು, ತೆಂಗಾದ್ಮೇಲೆ ಹಲಸು ಎಷ್ಟು ಮಾಡಿ? 4 ಹಲಸಿದೆ ಸರ್. ಯಾವ ತಳಿ ಸರ್? ತಳಿಗಳು ಸಮಯ ನಮ್ಮ ನಾಟಿ ತಳಿ. ಆಯ್ತು, ಮತ್ತೆ ಸಿದ್ದು ಹಲಸು ಒಂದಿದೆ ಸರ್. ಸಿದ್ದ ಹಲಸಿದೆಯಾ? ಹೌದು ಸರ್, ಒಂದಿದೆ ಸರ್. ಆಯ್ತು, ತೆಂಗು ಯಾವ ತಳಿ ಹೇಳಿ ಸರ್? ತೆಂಗು ನಾಟಿ ಸರ್. ನಾಟಿ ತೆಂಗು ಎಲ್ಲಿ ತಗೊಂಡ್ರಿ ಸಸಿ ಸರ್? ಲೋಕಲಲ್ಲೇ ತಗೊಂಡು ಸರ್. ನಮ್ಮ ಲೋಕಲ್ ಅಂದ್ರೆ ಎಲ್ಲಿ ಸರ್, ನಮ್ಮ ಊರಿನಲ್ಲಿ ಸುಮಾರು 100 ವರ್ಷದ ಮರಗಳಿಂದ ತೆಂಗಿನಕಾಯಿ ಕಿತ್ತು ಅವರು ಇದು ಮಾಡಿದ್ರು, ನಾಟಿ ಮಾಡಿದ್ರು ಸರ್. ಸಸಿ ಹಾಕ್ತಾರೆ? ಅದೇ ಸಸಿ ಹಾಕ್ತಾರೆ, ಅಲ್ಲಿ ಸಸಿ ತೆಗೆದು ನಾನು ಹಾಕಿದ್ದೀನಿ. ಆಯ್ತು. ತೆಂಗು 80 80 ಸರ್. ಹಲಸು? ಹಲಸು 4 ಸರ್. ಹೇಳಿ. ಆಮೇಲೆ ಮಾವು 25 ಸರ್. ಯಾವ ತಳಿ ಮಾವು? ಎಲ್ಲ ತಳಿನೂ ಇದೆ ಸರ್. ರಸ್ಪುರಿ, ಮಲ್ಲಿಕ, ಸೋತಾಪುರಿ, ಈ ಗಿಳಿ ಮಾವಿನ ಎಲ್ಲ ಇದೆ ಸರ್. ಆಯ್ತು. ಮಾವಾದ್ಮೇಲೆ ಮಾವು ಸಪೋಟ ಇದೆ ಸರ್. ಎಷ್ಟು? 2 ಇದೆ ಸರ್ ಸಪೋಟು. ಆಯ್ತು. ನೇರಳೆ ಇದೆ ಸರ್, ಜಮೀನ್ ನೇರಳೆ 2. ವಾಟರ್ ಆಪಲ್ 1 ಸರ್. ಹುಣಸೆ ಮತ್ತೆ ಹತ್ತಿ ಸರ್. ಹತ್ತಿ ಇದೆ. ಹತ್ತಿ ಮರ? ಹತ್ತಿ ಮರನು ಹಾಕಿದ್ದೀನಿ ಸರ್. ಯಾಕ್ರಪ್ಪ ಸರ್? ಇಲ್ಲ, ಈ ಪ್ರತಿಯೊಂದು ಹಣ್ಣಿನ ಈಗ ನಮ್ಮ ತೋಟದಲ್ಲಿ ಇರಬೇಕು ಅಂತ ನನ್ನ ಆಸೆ ಸರ್. ಆಯ್ತು. ಹತ್ತಿ ಹಣ್ಣು ನೀವೇನು ತಿನ್ನಲ್ವಲ್ಲ ಸರ್? ತಿನ್ಲಿ ತಿಂದೇ ಇರಲಿ, ಅದು ಏನಾಗಿದೆ ಸರ್, ಪ್ರಾಣಿ ಪಕ್ಷಿ ಪಕ್ಷಿಗಳಿಗಾದ್ರೂ ಆಗುತ್ತಲ್ಲ ಸರ್. ಹತ್ತಿ ಮರ ಇರಬೇಕು ಸೂಕ್ತ ತೋಟ, ಒಂದು ಏನೋ ಒಂದು ಅಭಿವೃದ್ಧಿಗೆ ಆಗಲಿ, ಒಂದು ನಂಬಿಕೆ ಅಲ್ವಾ ಸರ್? ಅಲ್ಲ, ಒಳ್ಳೇದ್ರಪ್ಪ, ಪ್ರಾಣಿ ಪಕ್ಷಿಗಳಿಗೂ ಒಂದು ಮರ ಹಾಕಿದ್ರಿ ಖಂಡಿತ ಸರ್, ಖಂಡಿತ ಮೆಚ್ಚಬೇಕಾದ ವಿಚಾರ. ಹೌದು ಸರ್. ಆಯ್ತು. ಹತ್ತಿ ಆದ್ಮೇಲೆ ಇನ್ನೇನು ಮರ ಇದೆ ಸರ್? ಸೀಬೆ ಇದೆ ಸರ್, ಮತ್ತೆ ಬಟರ್ ಫ್ರೂಟ್ ಇದೆ ಸರ್. ಬೆಣ್ಣೆಹಣ್ಣು? ಬೆಣ್ಣೆಹಣ್ಣು, ಬಟರ್ ಫ್ರೂಟ್ ಇದೆ, ಗೇರ್ ಗಿಡ ಇದೆ ಸರ್, 2 ಗೋಡಂಬಿ, ಇಷ್ಟು ಸಸಿಗಳು ಸಹ ಇದೆ ಸರ್. ಮರ ಗಿಡಗಳನ್ನ ಏನೇನು ಬೆಳೆದಿದ್ದೀರಿ ಸರ್? ತೇಗ, ಸಿಲ್ವರು, ಎಬ್ಬೆವು, ಇಷ್ಟು ಇದೆ ಸರ್. ಎಲ್ಲಿ ಬೆಳ್ಕೊಂಡಿದ್ರಿ ಇವನ್ನೆಲ್ಲ ಸರ್? ಬಾರ್ಡರ್ ಅಲ್ಲಿ ಸರ್. ಬಾರ್ಡ್ರಲ್ಲಿ? ಬಾರ್ಡ್ರಲ್ಲಿ ಹೊಂಗೆ. ಹೌದು ಸರ್, ಹೊಂಗೆ ಹಾಕಿದ್ದೀವಿ, ತೇಗ ಇದೆ, ಮತ್ತೆ ಎಬ್ಬೆವಿದೆ, ಎಲ್ಲ ಬಾರ್ಡ್ರಲ್ಲಿ ಹಾಕಿದ್ದೀವಿ ಸರ್. ಸುಮಾರು ಮರ ನೆರಳು ಹೆಚ್ಚು, ಅತಿ ಹೆಚ್ಚು ನೆರಳಾದ್ಮೇಲೆ ಸ್ವಲ್ಪ ಕಟಾವು ಮಾಡಿಸಿದ್ದೀನಿ ಸರ್ ನಾನು. ಬೇಲಿ ಏನಾದರೂ ಹಾಕೊಂಡಿದ್ರೆ ತೋಟಕ್ಕೆ ಸರ್? ಬೇಲಿ ಕಲ್ ಕಂಬ ನೆಡ್ಸಿದ್ದೀನಿ ಸರ್. ಕಲ್ ಕಂಬದ ಬೇಲಿ ಹಾಕಿದೆ ಸರ್. ಇಷ್ಟು ಬೆಳೆಗಳನ್ನ ನೀವೇನ್ ಹೇಳ್ತಿದ್ದೀರಿ, ಇದೆಲ್ಲ 2 ಜಮೀನಲ್ಲಿ ಹಾಕಿದ್ರೆ ಸರ್? 3 ಜಮೀನಲ್ಲಿ ಹಾಕಿದ್ದೀನಿ ಸರ್. 3 3 ಈ 3 ಬೆಳೆಯಲ್ಲಿ ಬಾರ್ಡ್ರಲ್ಲಿ ಇವೆಲ್ಲ ಮರಗಳು ಇದೆ ಸರ್. ಸರಿ. ಒಳಗಡೆ ಎಲ್ಲ 1.5 ಕಬ್ಬಿದೆ ಸರ್, 3/4 ರಾಗಿ ಹಾಕಿದ್ದೀನಿ, 1 ಮುಸ್ಕಿನ ಜೋಳ ಹಾಕಿದ್ದೀನಿ ಸರ್, ಎಲ್ಲ ಕಟಾವಾಗಿದೆ ಸರ್. ಈಗ ಈ ಮರಗಳ ಮಧ್ಯನೆ ಮರಗಳ ಮಧ್ಯನೆ ಬೆಳಿತೀನಿ ಸರ್. ಈಗ ನಿಮ್ದು 80 ತೆಂಗಿನ ಗಿಡ? ಹೌದು ಸರ್. ಅದು ಇಡೀ 3 ಜಮೀನ್ ಪೂರ್ತಿ ಹರಡ್ಕೊಂಡಿದೆ? ಹೌದು ಸರ್, ಹೌದು ಹರಡಿದೆ ಸರ್. 40 ಮಾವೆಲ್ಲ ಹಾಕೊಂಡಿದ್ರಿ ಹಾಗಾದ್ರೆ? ಹೌದು ಸರ್, 25 ಮಾವು ಸರ್. 25 ಮಾವು ಇದೆ. ಎಲ್ಲ ಹಾಕಿದೆ? ಅದು ತೆಂಗು ಇದೆಯಲ್ಲ ಸರ್, ತೆಂಗಿನ ಮಧ್ಯೆ. ತೆಂಗಿನ ಮಧ್ಯೆ? ತೆಂಗಿನ ಮಧ್ಯೆ. ತೊಂದರೆ ಆಗಲ್ವಾ? ನಥಿಂಗ್, ಯಾವುದೇ ಥರ ತೊಂದರೆ ಕಂಡಿಲ್ಲ ಸರ್ ನನಗೆ. ಇವಾಗ ಎಷ್ಟು ವರ್ಷ ಆಯ್ತು ಮಾವು ಹಾಕಿ ಸರ್? 3-4 ವರ್ಷ ನಡೀತದೆ ಸರ್. 3-4 ವರ್ಷ. 4 ತೆಂಗಿನ ಗಿಡಗಳ ಮಧ್ಯೆ ಮಾವು ಹಾಕಿದ್ರಿ? ಇಲ್ಲ ಸರ್, 2 ತೆಂಗಿನ ಮಧ್ಯೆ 1 ಮಾವು ಸರ್. ಹೌದಾ? ಹೌದು ಸರ್. ಆ ಥರ ತೆಂಗಿನ ಸಾಲಲ್ಲೇ ಹಾಕಿ? ತೆಂಗಿನ ಸಾಲಲ್ಲಿ. ಓಕೆ. ತೆಂಗಿನ 2 ಸಾಲ ಮಧ್ಯದಲ್ಲಿ ಏನು ಹಾಕಿದ್ರಿ? 2 ಸಾಲ ಇಲ್ಲ ಸರ್, 2 ಮರದ ಮಧ್ಯೆ 1 ಮಾವು ಹಾಕಿದ್ದೀನಿ ಸರ್. ಆಯ್ತಪ್ಪ, 1 ಸಾಲಲ್ಲಿ ಅದು ಮಾವು ಬಂತು. ಇನ್ನೊಂದು ಕಡೆ ಏನು ಬೆಳೆದ್ರಿ? ಸುಮ್ಮನೆ ಸುತ್ತ ಬಾರ್ಡ್ರು ಸರ್, ಸುತ್ತನು ಬಾರ್ಡ್ರಲ್ಲಿ ಹಾಕಿರೋದು, ಬದುಗಳಲ್ಲಿ ಬಾರ್ಡ್ರ್ಗಳಲ್ಲಿ ಹಾಕಿರೋದು ಸರ್ ಮರಗಳು. ಹಾಗಾಗಿ ತುಂಬ ಚೆನ್ನಾಗಿದೆ ಸರ್. ಅವತ್ತು ಏನೋ ಒಣ ಭೂಮಿ, ನಾವು ಮಡಿಕೆನಲ್ಲಿ ನಮ್ಮ ಊರಿಂದ ಒಂದು ಮಡಿಕೆ ನೀರು ತಗೊಂಡು ಹೋಗ್ತಿತ್ತು ಸರ್. ಆಮೇಲೆ ಕೂತ್ಕೊಳ್ಳೋಕ್ಕೆ ನೆರಳಿರಲಿಲ್ಲ, ಮನೆ ಇರಲಿಲ್ಲ. ಇವತ್ತು ತೋಟದಲ್ಲಿ ಮನೆ ಮಾಡಿದ್ದೀನಿ ಸರ್ ನಾನು, ಒಂದಲ್ದಿ 2 ಮನೆ ಮಾಡಿಸಿದ್ದೀನಿ. ತೋಟದಲ್ಲೇ ಇರಬೇಕು, ಯಾರೇ ಬರಲಿ, ಯಾರೇ. ನಾ ಜೊತೆಗೆ ಇನ್ನೊಂದು ನನ್ನ ಆಸೆ ಇದೆ ಸರ್, ಇವತ್ತಿಲ್ಲಾಂದರೆ ಇನ್ನು ಮುಂದಿನ ದಿನದಲ್ಲಾದರೂ ನನ್ನ ತೋಟದಲ್ಲಿ ಒಂದು 10-6 ಜನಕ್ಕೆ ಆಶ್ರಯ ಕೊಡಬೇಕು, ಒಂದು ಆಶ್ರಮ ಟೈಪು, ವೃದ್ಧಾಶ್ರಮ ವಯಸ್ಕರಿಗೆ. ಇವಾಗಲೂ ಸಹ ನನ್ನ ತೋಟಕ್ಕೆ ಯಾರೇ ಬಂದರೂ ಊಟ ಮಾಡದೆ ಕಳಿಸಲ್ಲ ಸರ್. ನಾವು ನಮ್ಮ ಮನೆಯಲ್ಲಿ ಏನು ಮಾಡ್ತಾಯಿದ್ದಾರೆ, ನಮ್ಮ ತಾಯಿ ಯಾರೇ ಬರಲಿ, ದಿನದಲ್ಲಿ 4-5 ಜನ ಊಟ ಮಾಡೋಗ್ತಾರೆ ಸರ್, ಅಲ್ಲಿ ಬರ್ತಕ್ಕಂಥವ್ರು. ಈಗ ಇಷ್ಟೆಲ್ಲ ಬೆಳೆಗಳನ್ನು ತಾವು ಕೂಡಿಸ್ಬಿಟ್ಟು ಎಷ್ಟು ವರ್ಷ ಆಗಿರ್ಬೋದು ಸರ್? 4-5 ವರ್ಷ ಆದ ಸರ್. 4 ವರ್ಷ. ಈಗ ಎಲ್ಲ ಮರಗಳು ಫಸಲು ಕೊಡ್ತಾ ಇದೆಯಾ? ಕೊಡ್ತಾ ಇದೆ ಸರ್. ಈಗ ಕೆಲವೊಂದು ಕೊಡ್ತಾ ಇದೆ. ಓಕೆ. ಖರ್ಚು ವೆಚ್ಚ ಲೆಕ್ಕ ಹಾಕೊಂಡ್ರಪ್ಪ ಸರ್, 1 ವರ್ಷಕ್ಕೆ ಏನು ಖರ್ಚು ಮಾಡ್ತೀರಿ ಸರ್? 1 ವರ್ಷಕ್ಕೆ ಸಾಮಾನ್ಯವಾಗಿ 1.5-2 ಖರ್ಚಾಗುತ್ತೆ ಸರ್. ಅಷ್ಟೇನಾ? ಹೌದು ಸರ್, ಅಷ್ಟೇ ಸರ್. 3 ಹೌದು ಸರ್, ಅಷ್ಟೇ. ಏನೇನು ಖರ್ಚಾಗುತ್ತೆ ಸರ್? ನಾವು ಮತ್ತೆ ಬೆಳೆಗಳು ಮಾಡಿದ್ರೆ, ವ್ಯವಸಾಯಗಳು ಮಾಡಿದ್ರೆ, ಮತ್ತೆ ತೆಂಗು, ಇವಕ್ಕೆ ಇದುವರೆಗೂ ಸಹ ನಮ್ದೆಲ್ಲ ಸಾವಯವ, ಯಾವುದೇ ಥರದ ಗೊಬ್ಬರ ನಾನು ಇದುವರೆಗೂ ಹಾಕಿಲ್ಲ ಸರ್. ನಮ್ಮ ಮರಗಳಿಗೆ, ಮರ ಫಸಲಿಗೆ ಯಾವ ಗೊಬ್ಬರನೂ ಸಹ ಹಾಕಿಲ್ಲ ಸರ್. ಅಲ್ಲಿ ಬರ್ತಕ್ಕಂಥ ಎಲೆಗಳು, ಹಸಿರು ಎಲೆ, ಮತ್ತು ಹುಲ್ಲು, ಇವನ್ನೇ ಸಹ ಅಲ್ಲೇ ಕಟಾವು ಮಾಡಿಸಿ ಅಲ್ಲಿ ರೊಟೋವೇಟ್ ಮಾಡಿಸ್ತೀವಿ ಸರ್. ರೊಟೋವೇಟ್ ಮಾಡಿಸಿ ಅದನ್ನೇ ನಾನು ನೀರು ಬಿಟ್ಟು ಮೇಂಟೈನ್ ಮಾಡ್ತಾಯಿದ್ದೀನಿ ಸರ್. ನಾನೇ ನಿಂತ್ ಮೇಂಟೈನ್ ಮಾಡ್ತಿರೋ ಸರ್. ಅದು ಒಳ್ಳೇದಪ್ಪ, ನೀವೇ ವ್ಯವಸಾಯ ಮಾಡ್ಬೇಕಲ್ಲ. ಖಂಡಿತ ಸರ್, ಖಂಡಿತ ತಾನ್ ಮಾಡೋದೇ ಉತ್ತಮ. ಹೌದು, ಜೊತೆಗೆ ಸರ್ ಈಗ ನಮ್ಮ ಮಗ ಈ ಸರ್ 8ನೇ ತರಗತಿ ಓದ್ತಾ ಇದ್ದಾನೆ, ಆದ್ರೆ ಸ್ಕೂಲಲ್ಲಿ ಎಜುಕೇಶನ್ ಲೋ ರ್ಯಾಂಕ್ ಸ್ಟೂಡೆಂಟು, ಬಟ್ ವ್ಯವಸಾಯದಲ್ಲೂ ರ್ಯಾಂಕ್ ಮಾಡ್ತಾ ಇದ್ದಾನೆ ಸರ್. ರಾತ್ರಿ 8ನೇ ಕ್ಲಾಸ್ಗೆ ಆ ಹುಡುಗ ರಾತ್ರಿ 12 ಗಂಟೆ ಆದ್ರೂ ಒಬ್ಬನೇ ಓಡಾಡ್ತಾನೆ ಸರ್ ತೋಟದಲ್ಲಿ, ಭಯ ಇಲ್ಲದೆ. ಅವನು ಮರಿ ಬಂಗಾರದ ಮನುಷ್ಯ. ಖಂಡಿತ ಸರ್, ನಾನು ಅದೇ ಅನ್ಕೊಳ್ಬೇಕು ಸರ್. ಈಗ 1.5 ಲಕ್ಷ ವರ್ಷಕ್ಕೆ ಖರ್ಚು ಅಂತ. ಹೌದು ಸರ್. ಆದ್ರೂ ನೀವು ಯಾವ್ಯಾವ ಬಾಪ್ತಿಗೆ ಖರ್ಚು ಮಾಡ್ತೀರಿ ಅಂತ ಹೇಳಲಿಲ್ಲ. 1.5 ಲಕ್ಷ ಖರ್ಚು ಹೇಗಾಗುತ್ತೆ ಸರ್? 1.5 ಲಕ್ಷ ಖರ್ಚು ಕಬ್ಬು ಮತ್ತೆ ಜೋಳ ಇಂಥವೆಲ್ಲ ಬೆಳೆಗಳು ಮಾಡ್ತೀವಲ್ಲ ಸರ್, ಅದರಲ್ಲಿ ವ್ಯವಸಾಯಗಳು ಮಾಡಬೇಕು. ಅದಕ್ಕೆ ಒಂದಷ್ಟು ಕೆಲವೊಂದ ಬೆಳೆಗಳಿಗೆ ಗೊಬ್ಬರ ಕೊಡಬೇಕು, ಆ ಗೊಬ್ಬರ ಕೊಡ್ತಾ ಇದ್ದೀವಿ, ಮತ್ತೆ ಲೇಬರ್ದು ಇಷ್ಟಕ್ಕೂ ಸಹ ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಸರ್. ಈಗ ಕಬ್ಬೆಲ್ಲಿ ಬೆಳೆಯತ್ತವು? ಕಬ್ಬು ಅಲ್ಲಿ ಬೆಳೆತ್ತೆ. ಸಪರೇಟ್ ಜಾಗ ಇದೆಯಾ ಕಬ್ಬು ಬೆಳೆಯಕ್ಕೆ ಸರ್? ಈಗ ತೆಂಗ್ ಹಾಕಿದೀವಲ್ಲ ಸರ್, ಅದು ಬಾರ್ಡ್ರಲ್ಲಿದೆ. 1 ಎಕರೆ ಕಬ್ಬಗೆ ಬಿಟ್ಕೊಂಡಿದ್ದೀವಿ, 1 ಎಕರೆಗೆ ಆಲ್ರೆಡಿ ಹಾಕಿದ್ದೀನಿ, ಕಟಾವ್ ಆಗಿದೆ ಒಂದು, ಇವಾಗ ಮತ್ತೆ ಕಟಾವು ಕಬ್ಬು ಇದೆ ಸರ್ ಬಿಟ್ಟಿದ್ದೀನಿ. ಅದು ಮತ್ತೆ ಇನ್ನೊಂದು ಜಮೀನು 1 ಎಕರೆಯಲ್ಲಿ ಮುಸ್ಕಿನ ಜೋಳ. ಅದು ಸಾಮಾನ್ಯವಾಗಿ ನಮ್ಮ ಚಿಕ್ಕಪ್ಪ ಅವರ ಭಾಗ ಸರ್, ಅವರು ಮಾಡಿರಲಿಲ್ಲ, ನಾನೇ ಕೂಡ ಅದು ಸಾಮಾನ್ಯವಾಗಿ ಇದನ್ನ ಬೋಗ್ಯ ಮಾಡ್ಕೊಂಡಿದ್ದೇನೆ ಸರ್, ಬೋಗ್ಯ ಮಾಡಿ ವ್ಯವಸಾಯ ಮಾಡ್ತಾ ಇದ್ದೀನಿ. 1 ಎಕರೆ ಜಮೀನು ರಾಗಿ ಬೆಳೆದಿದ್ದೀನಿ ಸರ್, ತೆಂಗು ಇದೆ ಬಾರ್ಡ್ರಲ್ಲಿ, ತೆಂಗಿದೆ ಒಳಗಡೆ ಎಲ್ಲ ರಾಗಿ ಬೆಳೆದಿದ್ದೀನಿ ಸರ್, ಒಳ್ಳೆ ರಾಗಿ ಬೆಳೆದಿದ್ದೀನಿ ಸರ್. ಈ ಸರ್ ಮಾವಿನ ಫಸಲು ಸಿಗ್ತಾ ಇದೆ ನಿಮಗೆ ಸರ್? ಮಾವಿನ ಫಸಲು ಈ ಸರಿ ಕಡಿಮೆ, ಹೋದ ಸರಿ ತುಂಬ ಚೆನ್ನಾಗಿ ಬಂದಿತ್ತು ಸರ್, ಹಲಸು ಮಾವು 2 ಹೋದ ವರ್ಷ ಚೆನ್ನಾಗಿ ಬಂದಿತ್ತು. ಈ ಸರಿ ಮಳೆ ಜಾಸ್ತಿ, ಮತ್ತೆ ಈ ಮಧ್ಯೆ ಹೂವು ಮತ್ತೆ ಕಾಯಿ ಬಿಟ್ಟದ ನಂತರದಲ್ಲಿ ಗಾಳಿ ಬರ್ತಾ ಜಾಸ್ತಿ ಆಯಿತು. 1 ಬಾರಿ ಆನ್ಕಲ್ ಮಳೆ ಬೀಳ್ತು, ಆನ್ಕಲ್ ಬಿದ್ದರೆ ಮಳೆ ಬಿದ್ದರೆ ಇದು ಬರಲ್ಲ ಸರ್ ಇದು ಮಾವು. ತೆಂಗು ಎಷ್ಟು ಸಿಗ್ತಾ ಇದೆ ಪ್ರತಿ ವರ್ಷ ಸರ್? ತೆಂಗು ಸಾಮಾನ್ಯವಾಗಿ ನಾನು 1-2 ತಿಂಗಳಲ್ಲಿ 1 ಬಾರಿ ಎಳ್ನೀರು ಕಟಾವು ಮಾಡಿಸ್ತೀನಿ ಸರ್, 4-5 ಸಾವಿರ ಬರ್ತದೆ ಸರ್. ಎಳ್ನೀರೇ ಮಾರ್ಬಿಡ್ತೀರಿ? ಹೌದು ಸರ್, 4-5 ಸಾವಿರ ದುಡ್ಡು ಬೆಲೆ ಬಳತಕ್ಕಂಥ ಇದು ಎಳ್ನೀರು ಸಿಗುತ್ತೆ ಸರ್. ಎಳ್ನೀರು ಮಾರ್ತೀವಿ, ಒಂದಷ್ಟು ಜಾಸ್ತಿ ಬಲ್ತಿರ್ತಕ್ಕಂಥ ಎಳ್ನೀರನ್ನ ನಾವು ಕಾಯಿಗೆ ಬಿಟ್ಕೊಳ್ತೀವಿ. ನಿನ್ನೆನೂ ಸಹ 50-100 ಕಾಯಿ ಕೆಡಿಸ್ತು ಸರ್, ಮನೆಗೆ ಯೂಸ್ ಮಾಡ್ತೀವಿ. ಆಯಿತು, ಎಳ್ನೀರು ಏನು ಧಾರಣೆಗೆ ಮಾರ್ತೀರಿ ಸರ್? ಎಳ್ನೀರು ನಮ್ಮ ಭಾಗದಲ್ಲಿ 15-16 ರೂಪಾಯಿ ನಡೀತದೆ ಸರ್. ಅವರೇ ಕಿತ್ಕೊಂಡು ಹೋಗೋದು ಸರ್. ಎಣಿಸ್ಕೊಡ್ತೀರ? ಹೌದು ಸರ್, ನಾವು ಎಣಿಸ್ಕೊಡ್ತೀವಿ ಸರ್. ಅವರೇ ಎಳ್ನೀರು ಮಾರೋದ್ರಿಂದ ಮರಕ್ಕೆ ತೊಂದರೆ ಆಗುತ್ತೆ ಅಂತ? ಇಲ್ಲ ಸರ್, ಯಾವುದೇ ಥರ ತೊಂದರೆ ಇಲ್ಲ ಸರ್. ನೀ ಮರಕ್ಕೆ ಏನು ಬೇಕು ಸರ್? ಹೆಚ್ಚು ನೀರು ನಂಬಿಸಬೇಕು, ನೀರು ಕೊಡಬೇಕು ನಾವು. ನಾವು ಎಷ್ಟು ನೀರು ಕೊಡ್ತೀವಿ, ಯಾವ ರೀತಿ ನಾವು ಸೆತ್ತೆ ಇಲ್ಲದೆ ಕಸ ಇಲ್ಲದೆ ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ, ಅಷ್ಟು ಸಹ ಎಳ್ನೀರು ನಮಗೆ ಕೊಡುತ್ತೆ ಸರ್ ಮರ. ದನ ಕುರಿ ಕೋಳಿ ಸರ್? ಕಳೆದ ಬಾರಿ ದನಗಳೆಲ್ಲ ಇತ್ತು, ಕುರಿಗಳು 1-8 ಇತ್ತು. ಈಗಿನ ಸಾಮಾನ್ಯವಾಗಿ ನಮ್ಮ ತಂದೆಯವರು ತಾಯಿಯವರು ಅವರು ದಿನ ಕಳೆಯುತ್ತ ವಯಸ್ಸಾಯಿತು ಅನ್ಕೊಂಡು ಏನೋ ಕುರಿಗಳೆಲ್ಲ ಮಾರ್ಬಿಟ್ರು. 2 ಹಸು ಇತ್ತು, ಅದು ಸಹ ಕೊಟ್ಬಿಟ್ಟು ಬೇರೆ ಹಸು ಮಾಡಬೇಕು. ಈ ಮಧ್ಯೆ ಏನಾಯಿತು ಸರ್, ನಮ್ಮ ತೋಟದ ಆ ಭಾಗದಲ್ಲಿ ಒಂದು ಚಿರತೆ ಕಾಟ ಜಾಸ್ತಿ ಆಯಿತು. ನಮ್ಮಲ್ಲಿ ಮನೆ ಸುತ್ತ ಚಿರತೆ ಓಡಾಡೋದು ಇದೆಲ್ಲ ಸ್ವಲ್ಪ ಭಯ ಇರೋದ್ರಿಂದ ನಾವು ಸಾಕಲಿಲ್ಲ ಸರ್. ಈಗ ಮತ್ತೆ ಕೊಟ್ಬಿಟ್ಟು ಮಾರಾಟ ಮಾಡಿದ್ರು ಸರ್. ಮತ್ತೆ ಮನೆಗೆ ಹಾಲಿಗೆ ಏನು ಮಾಡ್ತೀರಿ? ಹಾಲು ಬೇರೆ ಕಡೆ ತಗ ಯೂಸ್ ಮಾಡ್ತೀವಿ ಸರ್. ಮತ್ತೆ ಅವರು ಸಾಕ್ತಿರ್ಬೇಕಲ್ಲ ದನನ? ಖಂಡಿತ ಸರ್. ಈಗ ಮತ್ತೆ ನಾನು 2 ಹಸು ಇವಾಗ ತೆಗಿತಾ ಇದ್ದೇನೆ ಸರ್. ತಗಬೇಕು? ಹೌದು ಸರ್, ತೆಗಿತಾ ಇದ್ದೀನಿ. ಅಲ್ಲ, ದನ ಇಲ್ದಲೇ ವ್ಯವಸಾಯ ಆಗಲ್ಲ ಸರ್. ಗೊಬ್ಬರ ಅದರಲ್ಲೂ ಸಾಮಾನ್ಯವಾಗಿ ನಾವು ಇಲಾಚಿ ಹಸುಗಿನ ನಾಟಿ ಹಸು ನಮ್ಮ ಮನೆಗೆ ಹಸು ಹೋಗ್ತದೆ ಸರ್. ಅದರಿಂದ ನಾಟಿ ಹಸುನೇ ತಗತಾ ಇದ್ದೀನಿ ಸರ್ ಇವಾಗ. ಆಯಿತು. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ, ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಾವಯವ ಸಂಪದ ಬಾನುಲಿ ಸರಣಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಅನುಭವಿ ವಿಜ್ಞಾನಿಗಳೊಂದಿಗೆ, ತಜ್ಞ ಅಧಿಕಾರಿಗಳೊಂದಿಗೆ ಮಾತುಕತೆ, ಸಾವಯವ ಕೃಷಿಕರೊಂದಿಗೆ ಆತ್ಮೀಯ ಸಂವಾದ, ನೇರ ಫೋನಿನ್ ಕಾರ್ಯಕ್ರಮ, ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷತಾ ತರಬೇತಿ, ಇವು ಸರಣಿಯ ವಿಶೇಷ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು. ಆಲಿಸಿ ಅನುಸರಿಸಿ. ಜುಲೈ 5ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿ ಉದ್ಘಾಟನೆಯಾಗಲಿದೆ ಸಾವಯವ ಸಂಪದ ಬಾನುಲಿ ಸರಣಿ. ಬನ್ನಿ ಭಾಗವಹಿಸಿ. ಸಾವಯವದಲ್ಲಿ ಸಮಗ್ರ ಕೃಷಿಯೇ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯಲ್ಲ ಅಮೃತವು, ಬೆಳೆಯೋ ಬೆಳೆಯಲ್ಲ ಅಮೃತವು. ತಪ್ಪದೆ ಆಲಿಸಿ. ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಸಾವಯವ ಸಂಪದ. ಕೃಷಿ ಸಂಪದ ಇದುವೇ ಕೃಷಿ ಸಂಪದ. ಓ ತಾವು ರಾಸಾಯನಿಕ ಬಳಸಲ್ಲ ತೋಟಕ್ಕೆ, ಬರೀ ಸಾವಯವ ಅಂತಂದ್ರೆ? ಖಂಡಿತ ಸರ್. ಕಬ್ಬಿಗೆ, ಜೋಳಕ್ಕೆ, ರಾಗಿಗೆ ಎಲ್ಲ ರಾಸಾಯನಿಕ ಹಾಕ್ತೀವಿ ಸರ್? ಕಬ್ಬು ಜೋಳಕ್ಕೆ ಮಾತ್ರ ರಾಸಾಯನಿಕ ಹಾಕ್ತೀವಿ. ಇನ್ನು ಯಾವುದೇ ಮರಪಸಲದ ಆಗತಕ್ಕ ಯಾವುದೇ ಒಂದು ರಾಸಾಯನಿಕ ಇದುವರೆಗೂ ಕೊಟ್ಟಿಲ್ಲ. ಸಾಮಾನ್ಯ ನಮ್ಮ ಇಲಾಖೆಯವರು ಬೇರೆಯವರು ಹೇಳ್ತಾ ಇದ್ದಾರೆ ಸಾಂಬಾರು ಉಪ್ಪು ಹಾಕಿ ಅಂತಾರೆ, ನಿಜಕ್ಕೂ ನಾನು ಅದು ಸಹ ಕೊಟ್ಟಿಲ್ಲ. ಇವತ್ತು ನಮ್ಮ ಮರಗಳು ಎಷ್ಟು ಆರೋಗ್ಯವಾಗಿ ಹೆಲ್ತಿ ಆಗಿದೆ ಅಂದರೆ ನಿಜಕ್ಕೂ ನಾನು ಖುಷಿ ಪಡ್ತಾ ಇದ್ದೀನಿ ಸರ್. ಉಳುಮೆ ಮಾಡ್ತೀರಾ? ಉಳುಮೆ ಮಾಡ್ತೀನಿ ಸರ್. ಸರಿ, ಉಳುಮೆ ಮಾಡ್ತೀನಿ ಸರ್. ಉಳುಮೆನ ಜಾಸ್ತಿ ಮಾಡಿಸ್ತೀನಿ ಸರ್ ನಾನು. ಆಯ್ತು. ಒಂದು ಟೈಮ್ ರೋಟೋವೇಟರ್ ಹೊಡೆಯಿತು ಅಂದ್ರೆ 2 ಟೈಮ್ ಉಳುಮೆ ಮಾಡಿಸ್ತೀನಿ ಸರ್. ಆಯ್ತು. ಅಂದ್ರೆ ಎಲ್ಲ ಇಟ್ಕೊಂಡಿದ್ರ ಉಪಕರಣಗಳನ್ನ? ಹೌದು ಸರ್. ಟ್ರ್ಯಾಕ್ಟರ್ ಇದೆ ಸರ್, ಟ್ರ್ಯಾಕ್ಟರ್ ರೋಟೋವೇಟರ್ ಇಟ್ಕೊಂಡಿದ್ದೀರಾ? ಹೌದು ಸರ್, ಇದೆ ಸರ್. ನೀವೇ ಓಡಿಸ್ತೀರಾ? ನಾನೇ ಓಡಿಸ್ತೀನಿ ಸರ್. 10 ವರ್ಷದಿಂದ ಡ್ರೈವಿಂಗ್ ನಾನೇ ಮಾಡ್ತಾ ಇದ್ದೀನಿ ಸರ್. ಹೌದಾ? ಹೌದು ಸರ್. ಏನೇ ಕೆಲಸ ಮಾಡಿದ್ರು ನೀವೇ ವೈಯಕ್ತಿಕವಾಗಿ ಮಾಡ್ತೀರಾ? ಹೌದು ಹೌದು ಸರ್. ಅಲ್ವೇ? ಹೌದು ಸರ್. ಕಬ್ಬು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ಇವಾಗ 2ನೇ ಕಟಾವ್ ಸರ್. ಈ ಸರಿ ಜನರು ಹೇಳ್ತಾ ಇದ್ರು ನಿಮ್ಮ ಜಮೀನಲ್ಲಿ ಏನು ಬೆಳಕಾದ್ದು ಅಂತರು. ಈ ಸರಿ ಕಬ್ಬು ಬೆಳೆದು ನಾವು ರೋಡಲ್ಲಿ ಓಡಿಸಿದ್ವಲ್ಲ ಸರ್ ಲಾರಿ ತುಂಬೇಕಾದ್ರೆ, ಅಲ್ಲಿ ನೋಡಿದವ್ರು ಎಲ್ಲ ಆಶ್ಚರ್ಯ ಪಟ್ಟುಕೊಳ್ತಾರೆ, ಏನು ಇಷ್ಟು ದಪ್ಪ ಕಬ್ಬು ಬೆಳೆದಿರಲ್ಲ, ಹೆಂಗೆ ಬೆಳೆದೆ? ತಳಿ ಯಾವ್ದು ಹಾಕಿದ್ದೆ ಸರ್? ಶುಗರ್ ಫ್ಯಾಕ್ಟ್ರಿ ಅವ್ರು ಕೊಟ್ಟಿದ್ರು, ಅದು ಏನು ಯಾವುದೋ ಹೇಳ್ತಿದ್ರು ಸರ್. ಯಾವ ಶುಗರ್ ಫ್ಯಾಕ್ಟ್ರಿ? ಬಣ್ಣಾರಿ? ಬಣ್ಣಾರಿ ಸರ್, ಮಾದೇಶ್ವರ ಶುಗರ್ ಫ್ಯಾಕ್ಟ್ರಿ, ಬಣ್ಣಾರಿ ಅಮ್ಮನವ್ರದ್ದೆ ಮಾದೇಶ್ವರ ಶುಗರ್ ಫ್ಯಾಕ್ಟ್ರಿ ಕುಂತೋರು ಸರ್. ಅದೇನು ಕಬ್ಬು ಬೆಳಿಬೇಕು ಅನಿಸ್ತು ತಮಗೆ ಸರ್? ಈಗ ಹೇಳ್ತಿರಲ್ಲ ಸರ್ ಎಲ್ಲೋ ನಿಮ್ಮ ಜಮೀನಿನಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯ ಅನ್ನೋ ಒಂದು ಹೇಳ್ತಾಯ ಮಾತನ್ನ ನಾವು ತೆಗೆದಾಕ್ಬೇಕು ಅನ್ನೋದ್ರಿಂದ ನಾವು ಎಲ್ಲ ಬೆಳೆನೂ ಬೆಳೆಯಲೇಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅರಿಶಿನ ಬೆಳೆದಿದ್ದೀನಿ ಸರ್. ಪ್ರತಿಯೊಂದು ಬೆಳೆನೂ ತರಕಾರಿಗಳು 1 ಎಕರೆಗೆ ಸರ್ ನಾನು ಇದು ಮಾಡಿದೆ ಸರ್, ನೆಟ್ ಹೌಸು. ನೆಟ್ ಹೌಸ್ ಮಾಡಿ ಸಮನಾಗಿ ಒಂದೇ ಬಾರಿ 8 ರೀತಿಯ ಒಂದು ಬೆಳೆಗಳು ಮಾಡಿದೆ ಸರ್. ಯಾವ್ಯಾವ್ದು ಬೆಳೆದಿದ್ರಿ? ಸಮನಾಗಿ ಬೀನ್ಸು, ಕ್ಯಾರೆಟು, ಬದನೆ, ಟೊಮೊಟೊ, ಹಾಗಲಕಾಯಿ, ಹೀರೆಕಾಯಿ, ಪಡವಲಕಾಯಿ, ಇಷ್ಟು ಬೆಳೆಗಳು. ಒಂದ್ ಎಕರೆಲ್ಲಿ ಬೆಳೆದಿದೆ ಸರ್, ನಾನು ಮಾಡ್ಬೇಕು ಅನ್ನಿಸ್ತು ಸರ್, ಮಾಡಿಸ್ತಿ. ಬಟ್ ಅಲ್ಲಿ ಏನಾಗತ್ತು, ಮಳೆ ಹೋದಾಗ ನೀರು ಶೀತಾಂಶ ಜಾಸ್ತಿ ಆಯ್ತು, ಈಗ ರಿಮೂವ್ ಮಾಡಿಸಿದ್ರೆ ಸರ್ ತೆಗೆದಾಗ್ತಿ. ಅದು ಅಲ್ಲಿ ಬೆಳೆಗಳು ಚೆನ್ನಾಗಿ ಬರುತ್ತೆ ಸರ್, ನೆಟ್ ಹೌಸ್ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಮ್ಮ ಬಿಸಿಲು ಮತ್ತೆ ನೆರಳು ಎಷ್ಟು ಕ್ಲೈಮೇಟ್ ಬೇಕು ಅಷ್ಟು ನಾವು ತಗೊಳ್ಬೋದು ಸರ್. ಅಲ್ಲಿಗೆ ಬಿಸಿಲು ಎಷ್ಟು ಬೇಕು, ನೆರಳು ಎಷ್ಟು ಬೇಕು, ಚೆನ್ನಾಗಿ ಬರುತ್ತೆ ಸರ್ ಅಲ್ಲಿ ಬೆಳೆ. ಆದರೆ ಖರ್ಚು ಜಾಸ್ತಿ ಆಗುತ್ತೆ ಸರ್ ಅಲ್ಲಿ, ಖರ್ಚು ಜಾಸ್ತಿ. ಇನ್ನೊಂದು, ಆಮೇಲೆ ಸ್ಪ್ರೇಯಿಂಗು, ಔಷಧಿ ಸಿಂಪಡಣೆ ಮಾಡಲೇಬೇಕು ಸರ್ ತರಕಾರಿ ಬೆಳೆಗೆ. ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಸರ್, ಅದರಿಂದ ತೆಗೆದಾಗ್ತೀವಿ ಸರ್. ಹೌದು ಸರ್. ಈಗ ತರಕಾರಿ ಬೆಳೀತಾ ಇಲ್ಲ? ತರಕಾರಿ ಬೆಳೀತಾ ಇಲ್ಲ ಸರ್ ಈಗ. ಓಕೆ. ನಾನು ಸಾವಯವ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಈ ನೆಟ್ ಹೌಸಲ್ಲಿ ಔಷಧಿ ಹೊಡಲಿಲ್ಲ ಅಂದರೆ ಬೆಳೆನೇ ಆಗಲ್ಲ ಸರ್. ಕಬ್ಬು ಹೇಗೆ ಬೆಳಿತೀರಿ ಹೇಳ್ರಪ್ಪ ಸರ್? ಕಬ್ಬು ಇವಾಗ ಎಲ್ಲ ವ್ಯವಸಾಯ ಮಾಡಿದೆ, ಎಲ್ಲ ಮಾಡಿದ್ದು ವ್ಯವಸಾಯ ಮಾಡಿ ಕಬ್ಬೆಲ್ಲ ನಾಟಿ ಹಾಕಿದ್ದು. ಹೋದ ಸರಿ ಅಲ್ಲ, ಸಾಲಿನ ಸಾಲ ಏನಂತರ ಕೊಡ್ತೀರಿ ಸರ್? 5 ಅಡಿ ಸಾಲ ಕೊಟ್ಟಿದ್ದೀನಿ ಸರ್. 5 ಅಡಿ ಕೊಟ್ಟಿದ್ದೀನಿ ಸರ್. ಈ ಬಾರಿ ಸರ್ ಎಲ್ಲ ಕಬ್ಬೆಲ್ಲ ತೆಗೆದು ಆ ಒಂದು ತರಗು ಕಬ್ಬಿನ ಸಿಪ್ಪೆ ಏನಿತ್ತು ಎಲ್ಲನೂ ಅಲ್ಲೇ ಮಲ್ಚಿಂಗ್ ಮಾಡಿದ್ದೀನಿ ಸರ್. ಮಲ್ಚಿಂಗ್ ಮಾಡಿ ಒಂದು ಸಣ್ಣ ಚಿಕ್ಕ ಟ್ರ್ಯಾಕ್ಟ್ರಲ್ಲಿ ರೋಟೋವೇಟ್ ಮಾಡಿದ್ದೀನಿ ಸರ್. ಅದೆಲ್ಲ ಅಲ್ಲಿಗೆ ಗೊಬ್ಬರ ಆಗಿದೆ ಸರ್. ಅದು ತರಗಿಗೇನು ಬೆಂಕಿ ಹಚ್ಚಿಲ್ಲ? ಇಲ್ಲ ಸರ್, ಬೆಂಕಿ ಹಚ್ಚಲಿಲ್ಲ ಸರ್. ಯಾಕೆ ಸರ್? ಅದು ಗೊಬ್ಬರ ಆಗುತ್ತಲ್ಲ ಸರ್. ನನ್ನ ಭೂಮಿಯಲ್ಲಿ ಇವತ್ತು ಸಹ ನಾನು ಇದುವರೆಗೂ ಸಹ ರೌಂಡ್ ಅಪ್ ಕಳೆನಾಶಕನ ಮತ್ತೆ ಯಾವುದನ್ನು ಸ್ಪ್ರೇ ಮಾಡಿಲ್ಲ ಸರ್. ಎಲ್ಲರೂ ಹೇಳ್ತಾರೆ ನಮ್ಮ ತಂದೆ ತಾಯಿಗಳೇ ಬೈತಾರ, ಯಾತು ಖರ್ಚು ಮಾಡ್ದೆ ಇಷ್ಟು, ಸುಮ್ಮನೆ ಸಾಲ ಮಾಡ್ತೀಯಲ್ಲ ಅಂತಾರ. ನೀ ಸಾಲ ಇನ್ನೂ ಈಗ ಹಾಕೋದ್ರ ಮೇಲೆ ಇನ್ನೂ ಒಂದು ಪಟ್ಟು ಎಕ್ಸ್ಟ್ರಾ ಆಗಲಿ, ನಾ ಕಳೆನಾಶಕ ಹಾಕಲ್ಲ ನಮ್ಮ ಭೂಮಿಗೆ ಅಂದ್ಬಿಟ್ಟು ಮಲ್ಚಿಂಗ್ ಎಲ್ಲ ಮಾಡ್ಸಿದ್ದೀನಿ. ಅಲ್ಲ ರಂಗಸ್ವಾಮಿಗಳೇ, ಕಳೆನಾಶಕ ಹೊಡೆದ್ರೆ ಕಾಸು ಖರ್ಚಾಗುತ್ತೆ. ಹೌದು ಸರ್. ಮತ್ತೆ ನೀವು ಕಳೆನಾಶಕನೇ ಹೊಡೆಯಲ್ಲ ಅಂದ್ರೆ ಕಾಸು ಎಲ್ಲಿಂದ ಖರ್ಚಾದ ಅದು ಸರ್? ಈಗ ಇದು ಸರ್ ಕಳೆ ಕೀಳ್ತೀನಿ ನಾನು ಲೇಬರಿಂದ, ಆಳುಗಳು ಬಿಟ್ಟು ಕಳೆ ತೆಗಿತೀನಿ. ಕಳೆನಾಶಕ ಹೊಡೆಯೋದ್ರಿಂದ ಕಾಸು ಖರ್ಚಾಗಲ್ಲ ಸರ್, ಕಾಸು ಉಳಿತಾಯ ಆಗುತ್ತೆ. ಇವಾಗ ಏನಾಗಿದೆ, 100-200 ರೂಪಾಯಿನ ಕಳೆನಾಶಕ ಲೆಕ್ಕ ತಗೊಂಡ್ರೆ ನಾವೇ ಸ್ಪ್ರೇ ಮಾಡಿಬಿಟ್ರೆ ಆಗೋಗುತ್ತೆ ಸರ್ ಅದು. ಅದರಿಂದ ನಾನು ಇವತ್ತು ಒಂದೆರಡರಿಂದ 3,000 ಲೇಬರ್ ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೆ ಸರ್, ಇವತ್ತು ಭೂಮಿಯ ಒಂದು ಮಣ್ಣಿನ ಸವಕಳಿ ಇದು ಆಗುತ್ತೆ ಸರ್, ಅಲ್ಲಿ ಮಣ್ಣಿನ ಅಂಶನೇ ಕಳ್ಕೊಳ್ಳುತ್ತೆ ಸರ್. ಅದು ಮಣ್ಣು ಕಳೆನಾಶಕ ಆಗ್ದಂಥ ಭೂಮಿ ಇವತ್ತು ಕೂಡ ಒಂದು 5-10 ವರ್ಷದಲ್ಲಿ ಬರಡಾಗ್ತಾ ಇದೆ ಸರ್. ಇವತ್ತು ಆ ಭೂಮಿಗಳಲ್ಲಿ ಯಾವುದೇ ಭೂಮಿಲಿ ಒಂದು ಗೆಜ್ಜಲ ಹುಳ ಇರಲ್ಲ, ಎರೆಹುಳು ಇರಲ್ಲ. ಇವತ್ತು ನನ್ನ ಭೂಮಿಲಿ ಎಲ್ಲೇ ಕೈ ಹಾಕೋರು ಎರೆಹುಳು ಯಥೇಚ್ಛವಾಗಿ ಸಿಗುತ್ತೆ ಸರ್. ಗೆದ್ದಲು ಇದೆಯಾ? ಗೆದ್ದಲಿದೆ ಸರ್. ಇವತ್ತು ಸಾಮಾನ್ಯವಾಗಿ ಒಂದು 5 ದಿನದಲ್ಲಿ ನಾನು ಮುಸುಕು ಜೋಳ ಕಟಾವು ಮಾಡಿಸಿದೆ ಸರ್. ಇವತ್ತು ತುಂಬ್ತಾ ಇದ್ರೆ ಅರ್ಧಕ್ಕರ್ಧ ಗೆಜ್ಜಲೆ ತಿಂದ್ಬಿಟ್ಟಿದೆ ಸರ್ ಕಡ್ಡಿ. ಹೌದು ಸರ್, ಆ ಭೂಮಿಲಿ ಅಷ್ಟು ಇದೆ ಸರ್ ಅಂಶ. ಗೆಜ್ಜಲಿದ್ರೆ ಬಹಳ ಕಷ್ಟ ಅಂತಾರಲ್ಲಪ್ಪ ರೈತರು. ಖಂಡಿತವಾಗೂ ಇಲ್ಲ ಸರ್, ಗೆಜ್ಜಲಿಂದ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ಅದು ಏನಾಗಿದೆ ಸರ್, ಒಣ ಒಂದು ಕಸ ಕಡ್ಡಿ ಏನಿದೆ ಅದು ಮಾತ್ರ ತಿಂದು ಅಲ್ಲಿ ಗೊಬ್ಬರ ಮಾಡುತ್ತೆ ಸರ್ ಗೆಜ್ಜಲು. ಯಾವುದೇ ಕಾರಣಕ್ಕೂ ಅದು ಹಸಿರುಲ್ಲಾಗ್ಲಿ ಇನ್ನೊಂದೇ ಆಗಲಿ ಗೆಜ್ಜಲು ತಿನ್ನಲ್ಲ ಸರ್. ತೆಂಗಿನ ಮರ ತಿನ್ನಲ್ಲ ಸರ್, ಏನಿಲ್ಲ. ನನ್ನ ಮರಕ್ಕೆ ಯಾವುದೇ ಥರದ ಗೆಜ್ಜಲು ಹತ್ತಿಲ್ಲ ಸರ್, ಯಾವುದೇ ಮರಕ್ಕೂ. ತುಂಬ ಒಣ ಒಂದು ಕಡ್ಡಿ ಹುಲ್ಲು ಒಣ ಮರ ಯಾವುದಿದೆ ಅದಕ್ಕೆ ಮಾತ್ರ ಗೆದ್ದಲು ಹತ್ತುತ್ತೆ ಸರ್. ನಿಮ್ಮ ಜಮೀನಲ್ಲಿ ಗೆದ್ದಲಿದೆ? ಗೆದ್ದಲಿದೆ. ಆದ್ರೆ ನೀವು ಬೆಳೆದಿರುವಂತಹ ನಷ್ಟ ಆಗಿಲ್ಲ ಸರ್, ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. ಎರೆಹುಳುಗಳು ಸಮೃದ್ಧವಾಗಿದೆ? ಸಮೃದ್ಧವಾಗಿದೆ ಸರ್. ಕಬ್ಬು ಎಷ್ಟು ಟನ್ ಬೆಳೆದ್ರಿ ಒಂದ್ ಎಕರೆಗೆ ಸರ್? 1 ಎಕರೆಗೆ 50 ಟನ್ ಕಬ್ಬು ಬೆಳೆದಿನಿ ಸರ್. ಇವತ್ತು 48 ಟನ್ ಕಬ್ಬು ಆಗಿದೆ. ಯಾ ಕಾರಣ ಇಷ್ಟೇನೆ, ಇನ್ನೂ ಜಾಸ್ತಿ ಆಗೋದ ಸರ್. ಸಾಮಾನ್ಯವಾಗಿ ಬೇರೆ ಎಲ್ಲರನ್ನು ಸಹ 1.5 ವರ್ಷ ಆದರೂ ನೀನು ಕಬ್ಬು ತರದಿಲ್ಲ, ನಾನು ಕೇವಲ 9 ತಿಂಗಳಿಗೆ ಕಬ್ಬು ತರಿಸಿದ್ದೀನಿ ಸರ್. 9 ತಿಂಗಳಿಗೆ ನಾನು 48 ಟನ್ ಕಬ್ಬು ಆಗಿದೆ ಸರ್. ಆಯ್ತು, ಖರ್ಚು ಏನು ಮಾಡಿದ್ರಿ ಸರ್? ಖರ್ಚು ಸ್ಟಾರ್ಟಿಂಗು ಸಾಮಾನ್ಯವಾಗಿ ಒಂದು 50-60 ಸಾವಿರ ಖರ್ಚಾಗಿತ್ತು ಸರ್. ಎಷ್ಟು ಧಾರಣೆಗೆ ಮಾರಿದ್ರಿ ಟನ್ ಕಬ್ಬು ಸರ್? ಮಾಮೂಲಿ ಶುಗರ್ ಫ್ಯಾಕ್ಟರಿ ಏನು ರೇಟ್ ಕೊಡ್ತಾರೆ ಅದೇ ರೇಟ್. ಹೇಳ್ರಪ್ಪ ಇಂಥ ರೇಟ್. 2,950 ರೂಪಾಯಿ ಸರ್. ಓಕೆ, ಎಷ್ಟು ದುಡ್ಡು ಬಂತು ಅದರಲ್ಲಿ? ಸಾಮಾನ್ಯವಾಗಿ ನನಗೆ ಸರ್ ಎಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು 88,000 ಕೈಗೆ ಬಂತು ಸರ್. 88,000 ಹೆಂಗ್ರಪ್ಪ ಸರ್? 55-60 ಸಾವಿರ ಖರ್ಚೆ ಮಾಡಿದಿರಿ. ಹೌದು ಸರ್. 50 ಟನ್ ಇಳುವರಿ ಅಲ್ವಾ ನಿಮ್ಗೆ? ಹೌದು ಸರ್. 2,000 ಎಷ್ಟು ಕೊಟ್ರಿ? 2,950 ರೂಪಾಯಿ ಸರ್. ಅದರಲ್ಲಿ ಕೂಲಿ ಲೇಬರ್ ಇದೆ ಅಲ್ಲ ಸರ್, ತರಿಯೋದು ಮತ್ತೆ ಬಾಡಿಗೆ ಸಾಗಿಸೋದು ಇವೆಲ್ಲ ಕಳೆದು 88,000 ರೂಪಾಯಿ ನನ್ನ ಕೈಗೆ ಬಂತು ಸರ್ ಈ ಸಾರಿ. ಓಕೆ, ನಮ್ಮ ಅಕೌಂಟ್ಗೆ ಬಂದು. ಒಳ್ಳೇದು, ಒಳ್ಳೆ ಆದಾಯ. ಹೌದು ಸರ್. ಅಲ್ವೇ? ಹೌದು ಸರ್. ಮುಸ್ಕಿನ ಜೋಳದಾಗ ಎಷ್ಟು ಬಂತ ಆದಾಯ ಸರ್? ಮುಸ್ಕಿನ ಜೋಳ ಇವಾಗ ನಾನು ಕಟಾವು ಮಾಡಿಸಿ ಹಾಕಿದ್ದೀನಿ ಸರ್, ಇನ್ನೂ ಅದು ಬಿಡಿಸೇ ಇಲ್ಲ, ಮಾರಾಟ ಮಾಡಿಲ್ಲ. ಇವತ್ತು ಎಲ್ಲ ಬೆಳಗ್ಗೆ ಎಲ್ಲ ತೋಟದಲ್ಲಿ ನಾನು ನನ್ನ ಮಗ ತೋಟದಲ್ಲಿ ಮಲಗಿದ್ದು ರಾತ್ರಿ ಎಲ್ಲನು ಗುಡ್ಡೆ ಸೇರಿಸಿ ಎಲ್ಲ ಮಾಡಿದ್ದೀವಿ ಸರ್. ಮುಸ್ಕಿನ ಜೋಳ ಎಲ್ಲ ಒಣಗಿಸ್ಬಿಟ್ಟು ಆಮೇಲೆ ಕಾಳು ಮಾಡಿ ಮಾರಾಟ ಮಾಡ್ತೀವಿ ಸರ್. ಅಲ್ವೇ? ಹೌದು ಸರ್. ಇಡ್ತೀರಾ ಅಥವಾ ತಕ್ಷಣ ಮಾರಾಟ ಮಾಡ್ತೀವಿ ಸರ್? ತಕ್ಷಣ. ಯಾಕಂದ್ರೆ ದಿನಕ್ಕೆ ಇದು ಸರ್ ರೇಟ್ ಏರೋಪೇರು ಆಗುತ್ತಾ, ಒಂದಿನ ಜಾಸ್ತಿ ಆಗ್ಬೋದು ಇಲ್ಲ ಒಂದಿನ ಕಡಿಮೆ ಆಗ್ಬೋದು. ಅದಕ್ಕೆ ನಮ್ಮಲ್ಲಿ ಇಟ್ಕೊಂಡ್ರೆ ಇಲ್ಲಿ ಹೆಗ್ಣಗಳ ಕಾಟ, ಹಾಗಾಗಿ ಅಲ್ಲೇ ಮಾರಾಟ ಮಾಡ್ತಾರೆ. ಒಬ್ಬನೇ ಮಗನ ರಂಗಸ್ವಾಮಿ? ಒಬ್ಬನೇ ಮಗ ಸರ್. ಒಬ್ಬ ಮಗ, ಒಬ್ಬ ಮಗಳು. ಮಗಳು ಇದ್ದಾಳೆ? ಮಗಳು ಇದ್ದಾಳೆ ಸರ್. ಓಕೆ, ಅವಳಿಗೆ ಆ ವ್ಯವಸಾಯದಲ್ಲಿ ಆಸಕ್ತಿ ಇಲ್ವಾ? ಬರ್ತಾ ಸರ್, ನಮ್ಮ ಜೊತೆಗೆ ಬರ್ತಾ. ಓಕೆ, ಮನೆಯವರು ಯಾವ ಊರಿನವರು ಸರ್? ಬೆಳಕೋಡಿ ಸರ್. ಹೌದಾ? ಹೌದು ಸರ್. ಏನು ಹೆಸರು ಸರ್? ಪುಷ್ಪ ಅಂತ. ಓಕೆ, ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ವ್ಯವಸಾಯದಲ್ಲಿ? ಖಂಡಿತ ಸರ್, ಖಂಡಿತ ಇಂಟ್ರೆಸ್ಟ್ ಇದೆ. ಆದರೆ ಅವ್ರಿಗೊಂದು ಕೊರತೆ ಇದೆ ಸರ್. ಏನು? ಸ್ವಲ್ಪ ಅತಿ ಹೆಚ್ಚು ಬಿಸಿಲಲ್ಲಿ ಬಗ್ಗಂದು ಕೆಲಸ ಮಾಡ್ತಂದ್ರೆ ಸ್ವಲ್ಪ ತಲೆನೋವಿದೆ ಅವ್ರಿಗೆ. ಓಕೆ, ಹಾಗಾಗಿ ಸ್ವಲ್ಪ ಹೆಚ್ಚು ತೊಡಗಿಸಲ್ಲ, ನೆರಳಲ್ಲಿ ಏನು ಕೆಲಸ ಆಗುತ್ತೆ ಅದೆಲ್ಲ ಮಾಡ್ತಾಳೆ ಸರ್. ಅಂದರೆ ನೀವು ಮನೆಯವ್ರಿಗೋಸ್ಕರನೇ ಇಷ್ಟೆಲ್ಲ ಮರ ಗಿಡಗಳನ್ನು ಬೆಳೆದಿದ್ದು? ಖಂಡಿತ ಸರ್. ಹೆಂಡತಿ ತಂಪಾದ ವಾತಾವರಣದಲ್ಲಿ ಕೆಲಸ ಸರ್? ಇಲ್ಲ ಇಲ್ಲ, ಆ ರೀತಿ ಏನಿಲ್ಲ ಸರ್, ತಂಪಾದ ವಾತಾವರಣ ಅಂತಲ್ಲ. ಇವತ್ತು ಒಂದು ಕೃಷಿ ಕಾರ್ಮಿಕರ ಒಂದು ಕೊರತೆ ಏನಿದೆ ಆ ಇದರಲ್ಲಿ ಮರಗಳಿಂದ ಅತಿ ಹೆಚ್ಚು ಇದಾಗುತ್ತೆ, ಲೇಬರ್ ಸಮಸ್ಯೆ ಕೊರತೆ ನೀಗಿಸುತ್ತೆ. ನಿಮ್ಮ ಜೊತೆಗೆ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಎಲ್ಲ ಕೈ ಜೋಡಿಸ್ತಾರೆ? ನಮ್ಮ ಮನೆಯವರು, ಮಕ್ಕಳು, ನಮ್ಮ ತಂದೆ ತಾಯಿ ಎಲ್ಲರೂ ಸಹ ಕೈ ಜೋಡಿಸ್ತಾರೆ. ನೀವು ವ್ಯವಸಾಯ ಅಲ್ದಲೆ ರಾಜಕೀಯ ಬೇರೆ ಏನಾದ್ರು ಮಾಡ್ತೀರಿ ಸರ್? ನಾನು ರೈತ ಸಂಘ ಹೋರಾಟದಲ್ಲಿ ಸಾಮಾನ್ಯ 20 ವರ್ಷದಿಂದ ನಾನು ಬಂದೆ. ಆಯ್ತು, ಬೇರೆ ಗ್ರಾಮ ಪಂಚಾಯತಿ ಚುನಾವಣೆ ಸರ್? ಈ ಬಾರಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು KRS ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದೀನಿ ಸರ್. ಹೌದಾ? ಹೌದು ಸರ್. ಅಂದ್ರೆ ರಾಜಕೀಯದಲ್ಲೂ ಇದ್ದೀರಾ? ರಾಜಕೀಯಕ್ಕೆ ಇವಾಗ ಅದು ನಮ್ಗೇನು ಒಳ್ಳೆದ ಮನಸ್ಸು ನಮ್ಗೇನು ಇಷ್ಟ ಇಲ್ಲ ಸರ್. ಇವತ್ತು ಕೃಷಿ ಅಂದ್ರೆ ಖುಷಿ ನನಗೆ. ಹಾಗಾಗಿ ಅವೆಲ್ಲ ಏನೋ ನಮ್ಮ ಸ್ನೇಹಿತರು ಇರಲಿ, ನೀವು ಪಾಪ ಹೋರಾಟಗಾರರಾಗಿದ್ದೀರಿ, ಒಳ್ಳೆ ಹೆಸರು ಮಾಡಿದ್ದೀರಿ, ಬನ್ನಿ ಅನ್ನೋ ಒಂದು ಇದು ಮಾಡ್ತು. ಆದರೆ ನಾವು ಖರ್ಚು ಮಾಡೋ ಸ್ಥಿತಿಯಲ್ಲಿ ಇಲ್ಲ ಸರ್, ಖರ್ಚು ಮಾಡಿಲ್ಲ ಚುನಾವಣೆಯಲ್ಲಿ. ಆಯ್ತಪ್ಪ, ಈಗ ರಾಜಕೀಯನೂ ಇಟ್ಕೊಂಡಿದ್ದೀರಿ? ಹೌದು ಸರ್, ಇಟ್ಕೊಂಡಿದ್ದೀವಿ ಅಲ್ವೇ. ಹೌದು ಸರ್. ವ್ಯವಸಾಯನೂ ಮಾಡ್ತೀರಿ? ಖಂಡಿತ ಸರ್. ಆದ್ರೆ ರಾಜಕೀಯ ಮಾಡ್ತಾ ಹೋದ್ರೆ ವ್ಯವಸಾಯಕ್ಕೆ ಸಮಯ ತೊಡಗಿಸಕ್ ಆಗಲ್ಲ ಸರ್, ಬರೀ ಅಲ್ಲೇ ಓಡಾಡ್ಕೊಂಡಿರ್ಬೇಕು ಸರ್. ಈಗ ಏನಾಗಿದೆ, ನಾವು ವ್ಯವಹಾರ ಮಾಡೋದು ಬೇರೆಯವರು ಬಿಸ್ನೆಸ್ ಮಾಡಿದ್ರೆ ಸೈಡ್ ಬಿಸ್ನೆಸ್ ಇಟ್ಕೋತಾರೆ. ನನಗೇನಾಗಿದೆ, ವ್ಯವಸಾಯ ಪ್ರಥಮ ಆದ್ಯತೆ, ಈ ರಾಜಕೀಯ ಎರಡನೇದು. ನನ್ನ ವ್ಯವಸಾಯ ಏನಿದೆ ಆ ಕೆಲಸ ಇಲ್ಲ ಅಂದರೆ ನಾನು ಹೊರಗಡೆ ಹೋಗ್ತೀನಿ ಸರ್. ನನ್ನ ವ್ಯವಸಾಯ ಇದೆ, ನನ್ನ ಕೆಲಸ ಇದೆ ಅಂತ ನಾನು ಅದು ಬಿಟ್ಟು ನಾನು ಇನ್ನೆಲ್ಲೂ ಹೋಗಲ್ಲ ಸರ್. ವ್ಯವಸಾಯ ನಿಮ್ಮ ಮೊದಲನೇ ಆದ್ಯತೆ? ಖಂಡಿತ ಸರ್. ಒಂದು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರ ಸ್ವಾಮಿಗಳ ವ್ಯವಸಾಯದಿಂದ? ಸರ್, ಒಂದು ವರ್ಷಕ್ಕೆ ಅವತ್ತೆಲ್ಲ ಇಲ್ಲಿವರೆಗೂ ನಾವು ಸಂಪಾದನೆ ಮಾಡಿದ್ದು ನಾನು ಹೇಳ್ಕತ್ತಲ್ಲ, ಖರ್ಚು ಮಾಡಿದ್ದು ಹೇಳಲ್ಲ, ಸಂಪಾದನೆ ಮಾಡಿದ್ದು. ಇನ್ನು ಮುಂದೊಂದು ದಿನ ನನಗೆ ಬರ್ತಕ್ಕಂಥದ್ದೆಲ್ಲ ಸಂಪಾದನೆ ಲಾಭನೇ ಸರ್. ಅಲ್ಲ, ಈಗ ಏನು ಸಂಪಾದನೆ ಮಾಡ್ತೀರಿ? ವರ್ಷದಲ್ಲಿ ಒಂದು 2-3 ಲಕ್ಷ ರೂಪಾಯಿ ಬರುತ್ತೆ ಸರ್. ಹೌದಾ? ಹೌದು ಸರ್. 3 ಎಕರೆಯಿಂದ? 3 ಎಕರೆ. ಹಾಂ, ಹೌದು ಸರ್. 2-3 ಲಕ್ಷ ಉಳಿತ ಸರ್. ಖರ್ಚು ಎಷ್ಟಾಗುತ್ತೆ ಸರ್? ಖರ್ಚು ಸಾಮಾನ್ಯವಾಗಿ 1-1.5 ಖರ್ಚಾಗುತ್ತೆ ಸರ್. ಆಯಿತು, ಅಂದರೆ ಇನ್ನೊಂದೂವರೆ ಲಕ್ಷ. ಇನ್ನೊಂದೂವರೆ ಲಕ್ಷ ಸರ್. ನಮ್ಗೆ ಸಾಕ ಸರ್, ಇವತ್ತಿನ ಮಟ್ಟಿಗೆ ಸಾಕು ಸರ್ ನನಗೆ. ಮುಂದಿನ ದಿನ ಏನು ಹೇಳೋಕ್ಕಾಗಲ್ಲ. ನಾವು ಅಲ್ರಪ್ಪ, ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕು, ನಾನು ಅದರಲ್ಲೇ ಮಾಡ್ತಿದ್ದೀನಿ. 1.5 ಲಕ್ಷ ಸಾಕು ಅಂತೀರಿ ಸರ್? ನಾನು ಅದರಲ್ಲೇ ಮಾಡ್ತೀನಿ, ಯಾಕೆಂದರೆ ಹೆಚ್ಚು ನಾವು ಇದು ಮಾಡೋಕ್ಕೆ ಆಸೆ ಇಟ್ಕೊಳ್ತು ಅಂದರೆ ನಾವು ಹೆಚ್ಚೆಚ್ಚು ರಾಸಾಯನಿಕಗಳು ಬಳಸಬೇಕು, ಹೆಚ್ಚಿನ ಲಾಭ ಪಡಿಬೇಕು. ಅದರಲ್ಲೂ ಬಂದರೆ ಬಂತು, ಬರ್ದಿರಲಿಲ್ಲ. ನಾವು ಇವತ್ತು ವ್ಯವಸಾಯ ಏನು ಬರ್ತಾ ಇದೆ ಅದಕ್ಕೆ ನಾವು ಖುಷಿ ಪಡ್ತಾ ಇದ್ದೀವಿ ಸರ್. ಮುಂದಿನ ದಿನ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂತೀವಿ, ಮುಂದಿನ ದಿನ ಇನ್ನೂ ಬರ್ತದೆ, ಇನ್ನೂ ಹೆಚ್ಚು ಲಾಭ ಬರುತ್ತೆ. ಹೇಗೆ ಬರುತ್ತೆ ಲಾಭ? ಹೌದು ಸರ್, ಹಲಸು, ಮಾವು ಮತ್ತು ಎಲ್ಲ ಫಲಗಳು ಚೆನ್ನಾಗಿ ಕೊಡ್ಬೇಕು ಸರ್. ಮರಗಳು ವಯಸ್ಸಾಯ್ತಾ ಆಯ್ತಾ ಬಲಿತಾ ಬಲಿತಾ ಫಲಗಳು ಚೆನ್ನಾಗಿ ಕೊಡುತ್ತೆ ಸರ್. ಇವತ್ತು ಸಣ್ಣ ಮರ, ಆ ಮರಕ್ಕೆ ಎಷ್ಟು ಸೀಮಿತವಾಗಿ ಕಾಯಿ ಹಣ್ಣು ಕಾಯಿ ಬಿಡಬೇಕು ಅಷ್ಟು ಬಿಡ್ತಾ ಇದೆ ಸರ್. ಮರ ದೊಡ್ಡದಾಗ್ತಾ ಆಗ್ತಾ ಇನ್ನೂ ಹೆಚ್ಚಿನ ಫಲ ಬರುತ್ತೆ ಸರ್, ಆವಾಗ ಲಾಭ ಬರುತ್ತೆ ಸರ್. ಎಷ್ಟು ನಿರೀಕ್ಷೆ ಮಾಡ್ತೀರಿ ಸರ್? ಇನ್ನು ಮುಂದೊಂದು ದಿನದಲ್ಲಿ ಸಾಮಾನ್ಯವಾಗಿ ವರ್ಷದಲ್ಲಿ ನನಗೆ 5-6 ಲಕ್ಷ ಬರುತ್ತೆ ಸರ್. ಆ ಒಂದು ನಿರೀಕ್ಷೆ ನನ್ನಲ್ಲಿದೆ ಸರ್. ಓಕೆ, ಇನ್ನೇನಾದರೂ ಬದಲಾವಣೆ ಮಾಡ್ತೀರಾ ಮುಂದೆ ನಿಮ್ಮ ಜಮೀನಲ್ಲಿ? ಇನ್ನೂ ಏನಾದರೂ ಬೇರೆ ಬೇರೆ ಬೆಳೆ ಬೆಳಿತೀರಾ? ಖಂಡಿತ ಬದಲಾವಣೆ ಮಾಡ್ತೀವಿ. ಏನು ಮಾಡ್ತೀರಾ? ಇವಾಗ ಬಾಳೆ ಹಾಕ್ಬೇಕು ಅನ್ಕೊಂಡಿದ್ದೀವಿ, ಬಾಳೆನೂ ಬೆಳೆಯುತ್ತೀನಿ ಸರ್. ಅದರೊಳಗಡೆ ಒಳಗಡೆನೆ ಬಾಳೆ ಹಾಕ್ಬೇಕು, ಜೊತೆಗೆ ಇನ್ನೊಂದಷ್ಟು ಫ್ರೂಟ್ಸ್ಗಳು ಹೊಸದಾಗಿ ಬರ್ತಕ್ಕಂಥವೆಲ್ಲ ನಾವು ಹಾಕ್ಬೇಕು ಅನ್ಕೊಂಡಿದ್ದೀನಿ ಸರ್. ಅದರಿಂದ ಜೊತೆಗೆ ಒಂದು ಹೈನುಗಾರಿಕೆ ಈಗ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ. ಹೈನುಗಾರಿಕೆಗಿನ್ನ ಹೆಚ್ಚಾಗಿ ಇದು ಸರ್, ಕುರಿ ಸಾಕಾಣಿಕೆ, ಅದರಲ್ಲಿ ಹೆಚ್ಚಿನ ಲಾಭ ಇದೆ ಸರ್. ಈ ಸರ್ ನಾನು ಅದು ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಎಲ್ಲ ಯೋಜನೆಗಳೇ ಯೋಜನೆಗಳೇ ಅದೊಂದು. ಮತ್ತೆ ಒಂದು ಎಣ್ಣೆ ಫ್ಯಾಕ್ಟ್ರಿ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಎಣ್ಣೆ ಫ್ಯಾಕ್ಟ್ರಿ? ಎಣ್ಣೆನ. ಯಾವ ಎಣ್ಣೆನಪ್ಪ ಸರ್? ಆಯಿಲ್, ಇದು ಮನೆಗೆ ಕೊಬ್ಬರಿ ಎಣ್ಣೆ ಮತ್ತೆ ಅಡಿಗೆ ಎಣ್ಣೆ ಇದು ಮಾಡಬೇಕು. ಅಂದ್ರೆ ಎಣ್ಣೆ ಗಾಣ? ಎಣ್ಣೆ ಗಾಣ ಮಾಡಬೇಕು ಅನ್ಕೊಂಡಿದ್ದೀನಿ. ನಿಮ್ಮೂರಲ್ಲಿ ಇಲ್ವೇ ಸರ್? ನಮ್ಮಲ್ಲಿ ಎಲ್ಲೂ ಇಲ್ಲ ಸರ್, ಕೊಳ್ಳೆಗಾಲದಲ್ಲಿದೆ, ನಮ್ಮೂರಲ್ಲಿ ಇಲ್ಲ. ಆದರೆ ಅಷ್ಟು ಈಗ ಬರ್ತಕ್ಕಂಥ ಒಂದು ಎಣ್ಣೆಗಳು ತಮಗೆ ಗೊತ್ತಿದೆ, ನಾವೇನು ಮನೆ ಮಟ್ಟಕ್ಕೆ ಮಾಡ್ಕೋಬೇಕು ಅಂತ. ಮನೆಗೂ ಮಾಡ್ಕೊಳ್ಬೇಕು, ಈಗ ನಾವು ಹೋಗ್ತಂದ್ರೆ ಸೇಲ್ಗೂ ಮಾಡ್ಕೊಳ್ಬೇಕು ಸರ್. ಎಣ್ಣೆ ಗಾಣ ಮಾಡ್ಕೊ ಸೇಲ್ಗೂ ಮಾಡ್ಬೇಕು ಸರ್. ಯಾಕಂದ್ರೆ ನಮ್ಮಲ್ಲಿ ತೆಂಗಿನಕಾಯಿ, ಕೊಬ್ಬರಿ ಇದೆ, ಮತ್ತೆ ಕಡಲೆಕಾಯಿ, ಸೂರ್ಯಕಾಂತಿ ಎಲ್ಲ ಬೆಳಿತೀವಲ್ಲ ಸರ್. ಇದರಲ್ಲಿ ಬೆಳೆದಂಥದ್ದು ಉಚ್ಚಳ ಬೆಳಿತೀವಿ ಸರ್. ಇವರಲ್ಲಿ ಎಣ್ಣೆ ಮಾಡ್ಕೊಂಡು ನಾವು ನಮ್ಗೆ ಕೇಳ್ದಂತೆ ಅವ್ರಿಗೆ ನಮ್ಮ ಮನೆಗೆ ಯೂಸ್ ಮಾಡ್ಕೊಳ್ಳುವಂತ ಇದೀವಿ ಸರ್. ಹೌದಾ? ಹೌದು ಸರ್. ನಿಮ್ಮಲ್ಲಿ ಬೆಳೆಯುವಂತಹ ಎಣ್ಣೆಕಾಳು ಬೆಳೆಗಳನ್ನ? ಹೌದು ಸರ್. ನೀವೇ ಎಣ್ಣೆ ಮಾಡ್ಬಿಟ್ಟು ಅಕ್ಕಪಕ್ಕದಲ್ಲೆಲ್ಲ ಬೆಳೆತಕ್ಕಂಥವ್ರೆಲ್ಲ ನಾವೇ ತಗೊಂಡು ಅದರಲ್ಲಿ ನಾವು ಎಣ್ಣೆ ಮಾಡಿ ನಾವು ಮಾರಾಟ ಮಾಡೋಣ ಅನ್ಕೊಂಡಿದ್ದೀವಿ ಸರ್. ಅದು ಮುಂದಿನ ದಿನ ನೋಡ್ಬೇಕು ಸರ್, ಯೋಜನೆ ಹಾಕೊಂಡಿದ್ದೀವಿ ಅಲ್ವಾ? ಹೌದು ಸರ್. ಇಲಾಖೆ ಜೊತೆಗೆ ಸಂಪರ್ಕ ಚೆನ್ನಾಗಿದೆ? ಖಂಡಿತ ಚೆನ್ನಾಗಿದೆ ಸರ್. ಎಲ್ಲ ಇಲಾಖೆಗಳಿಗೆ ಹೋಗ್ತಾ ಇರ್ತೀರಿ? ಹೌದು ಸರ್, ಹೌದು. ಅದು ಹೆಚ್ಚೇನು ಹೋಗಲ್ಲ, ನನಗೇನು ಕೆಲಸ ಅವಶ್ಯಕತೆ ಇದ್ದಾಗ ಮಾತ್ರ ಇಲಾಖೆಗೆ ಹೋಗ್ತೀನಿ ಸರ್. ಅದೇ, ಇಲ್ಲ ಅಲ್ಲಿಂದ ಸಿಗುವಂತಹ ಸಹಾಯಧನದ ಸೌಲಭ್ಯಗಳನ್ನು ತಾವು ಪಡ್ಕೋತೀವಿ? ಹೌದು ಸರ್, ಪಡ್ಕೊಳ್ತೀವಿ ಸರ್. ಅಲ್ವಾ? ಹೌದು ಸರ್. ಇತ್ತೀಚಿನ ಈಗ ಕಳೆದ ವರ್ಷದಿಂದ ಸರ್ ನಮ್ಮ ತೋಟಕ್ಕೆ ಅರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ನಮ್ಮ KVK ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ, ಅಲ್ಲಿ ಅವರು ಸಹ ಬಂದು ಹೋಗಿದ್ದಾರೆ ಸರ್. ಇಲ್ಲ, ತುಂಬಾ ಚೆನ್ನಾಗಿದೆ ಅನ್ಕೊಂಡು ಎಲ್ಲ. ಎರಡು ಮನೆ ಕಟ್ಟಿದ್ದೀನಿ ಅಂದ್ರೆ ಅಲ್ವಾ? ಹೌದು ಸರ್. ಎರಡು ಮನೆ ಯಾಕೆ ಒಂದೇ ಸಾಕಿತ್ತಿಲ್ವೇ ಸರ್? ಒಂದು ಮನೆ ನನ್ನ ಅವಾಗ ಒಂದು ರೇಷ್ಮೆ ಮಾಡೋಣ ಅನ್ಕೊಂಡು ಒಂದು ಮನೆ ಮಾಡಿಸ್ತೀವಿ. ಓಕೆ, ಒಂದು ಮನೆ. ಇನ್ನೊಂದು, ನಾವು ಊರಲ್ಲಿ ಇರೋದು ಬೇಡ, ತೋಟದಲ್ಲೇ ವಾಸ ಮಾಡೋಣ ಅನ್ಕೊಂಡು ಒಂದು ಮನೆ ಮಾಡಿದ್ದೀನಿ. ರೇಷ್ಮೆನೂ ಮಾಡ್ತಿದ್ರ? ರೇಷ್ಮೆ 1-2 ವರ್ಷ ಮಾಡಿದೆ ಸರ್, ಅವಾಗ ಸ್ವಲ್ಪ ಸಮಸ್ಯೆ ಆಯ್ತು. ಈಗ ಅದನ್ನು ವಾಸದ ಮನೆ ಮಾಡ್ಕೊಂಡ್ಬಿಟ್ಟಿದ್ದೆ? ಇಲ್ಲ ಸರ್, ವಾಸ ರೇಷ್ಮೆ ಮನೆ ಹಂಗೆ ಇದೆ, ವಾಸಕ್ಕೆ ಬೇರೆ ಮನೆ ಮಾಡಿದ್ವಿ. ಬೇರೆ ಮನೆ ಮಾಡಿದ್ವಿ, ಪಕ್ಕದಲ್ಲೇ ಮಾಡಿದ್ವಿ ಸರ್. ತೋಟದಲ್ಲೇ ವಾಸ ಮಾಡೋದ್ರಿಂದ ಏನು ಪ್ರಯೋಜನ ಅಂತೀರಿ ಸರ್? ತೋಟದಲ್ಲಿ ನಾವು ವಾಸ ಮಾಡೋದ್ರಿಂದ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡೂ ಟೈಮಲ್ಲಿ ನಾವು ಸಹ, ನಮ್ಮ ಮಕ್ಕಳು, ಈಗ ನಾವು 3 ದಿನದಿಂದ ಅದೇ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಮ್ಮ ಮಗನ ಜೊತೆಗೆ ಹಾಕೊಂಡು ಕಬ್ಬೆಲ್ಲ ತೆರೆದಿತ್ತಲ್ಲ, ಅಲ್ಲಿಗೆ ಡ್ರಿಪ್ ಎಳೆಯೋದು, ಮತ್ತು ಆ ತರಗೆಲ್ಲ ತೆಗೆದು ಬೆಳಿಗ್ಗೆ ಸಾಯಂಕಾಲ ಕೆಲಸ ಒಳ್ಳೆಯ ಕೆಲಸ ಆಗುತ್ತೆ ಸರ್. ಆ ಬಿಸಿಲು ಟೈಮಲ್ಲಿ ಕೆಲಸ ಆಗೋಲ್ಲ, ರೆಸ್ಟ್ ತಗೊಳ್ಬೋದು ಬಿಸಿಲಲ್ಲಿ, ಇಲ್ಲ ಬೇರೆ ಕೆಲಸ ಮಾಡ್ಬೋದು, ಹೊರಗಡೆ ಹೋಗ್ಬೋದು. ಆದರೆ ಬೆಳಗ್ಗೆ ಜಾವ ಮತ್ತು ಸಾಯಂಕಾಲ ಸಂಜೆ ಸಮಯದಲ್ಲಿ ಒಳ್ಳೆ ಕೆಲಸ ಆಗುತ್ತೆ ಸರ್ ತೋಟದಲ್ಲಿ. ನಾವು ಬೇಡ ಅಂದರೂ ಕೆಲಸ ಮಾಡಿಸುತ್ತೆ ಸರ್. ಹೌದು ಸರ್. ಅಂದ್ರೆ ತೋಟದಲ್ಲಿದ್ರೆ ಎದ್ರೆ ಬಿದ್ರೆ ತೋಟನೇ ನೋಡ್ತಾ ಇರಬಹುದು. ಖಂಡಿತ ಖಂಡಿತ ಸರ್, ಕೆಲಸ ಚೆನ್ನಾಗಾಗುತ್ತೆ. ಹೌದು ಸರ್, ಹೌದು ಅಲ್ವಾ? ಹೌದು ಸರ್. ಸಂತೋಷವಾಗಿದ್ದೀರಾ ರಂಗಸ್ವಾಮಿ? ಖಂಡಿತ ಸಂತೋಷವಾಗಿದ್ದೀನಿ ಸರ್. ಹೌದಾ? ನನ್ನ ಕೃಷಿ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಇವತ್ತು ಜನರು ಓಯ್ ಪರವಾಗಿಲ್ಲ, ಒಳ್ಳೆ ತೋಟ ಮಾಡಿದಾನೆ ರಂಗಸ್ವಾಮಿ, ಇವನು ಎದ್ದ ಮೇಲೆ ಅಪ್ಪ ಇಲ್ಲಿ ತೋಟ ಅದ್ದು ಇಲ್ಲಾಂದ್ರೆ ಜಮೀನಲ್ಲಿ ಏನು ಮಾಡೋಕ್ಕಾಗ್ತಿರಲ್ಲ ಅನ್ನೋ ಒಂದು ಮಾತನ್ನು ನಾನು ತೊಡೆದಾಕಿದ್ದೀನಿ ಸರ್. ಹೆಂಗೆ ಬರಬೇಕು ನಿಮ್ಮ ತೋಟಕ್ಕೆ ಸರ್? ಕೊಳ್ಳೆಗಾಲ, ಕೊಳ್ಳೆಗಾಲ ಬಂದು ಕುಣಗಳ್ಳಿ, ಕುಣಗಳ್ಳಿಯಿಂದ ಬರಬೇಕು. ಅದೇ ಕೊಳ್ಳೆಗಾಲದಿಂದ ಎಷ್ಟು ದೂರ ಅನ್ರಪ್ಪ ನಿಮ್ಮ ಕೊಳ್ಳೆಗಾಲದಿಂದ? ನಮ್ಮ ಊರಿಗೆ 6 ಕಿಲೋಮೀಟರ್ ಸರ್. ಮುಡುಗುಂಡ ಬ್ರಿಡ್ಜ್ ಇದೆ ಅಲ್ಲ ಸರ್, ಮುಡುಗುಂಡ ಬ್ರಿಡ್ಜ್ ಇಂದ ಕುಣಗಳ್ಳಿಗೆ 3 ಕಿಲೋಮೀಟರ್, ನಮ್ಮ ತೋಟಕ್ಕೆ 2 ಕಿಲೋಮೀಟರ್ ಸರ್. ಕುಣಗಳ್ಳಿಯಿಂದ ಯಾವ ಊರ್ ಮಾರ್ಗವಾಗಿ ಬರುತ್ತೆ? ಕುಣಗಳ್ಳಿ ಮಾರ್ಗವಾಗಿ ಸರ್. ಕುಣಗಳ್ಳಿ, ಕುಣಗಳ್ಳಿಯಿಂದ ಒಳಗಡೆ ಬರುತ್ತೆ ಸರ್. ಒಳಗಡೆ ಹೋಗೋದು. ರಸ್ತೆ ಚೆನ್ನಾಗಿದೆ? ರಸ್ತೆ ಚೆನ್ನಾಗಿದೆ ಸರ್. ಇವಾಗ ಎನ್ ಆರ್ ಜಿ ಎಲ್ಲ ಕೆಲಸಗಳು ಮಾಡಿಸಿದ್ದೀವಿ, ರಸ್ತೆ ಚೆನ್ನಾಗಿದೆ ಸರ್. ಓಕೆ. ಮತ್ತೆ ಈಗ ಅಲ್ಲಿ ಬಂದು ಕೇಳಿದ್ರೆ ರಂಗಸ್ವಾಮಿಗಳು ಖಂಡಿತ ಸರ್, ಯಾರೇ ಹೇಳಿದ್ರು ಸರ್, ಸಾಮಾನ್ಯವಾಗಿ ನಮ್ಮ ಕುಣಗಳ್ಳಿನಲ್ಲಿ ರೈತ ಸಂಘದ ರೈತ ಮುಖಂಡ ರಂಗಸ್ವಾಮಿ ನನ್ನ ಒಬ್ಬನೇ ಸರ್ ಇರೋದು. ಹೌದು ಹೌದು ಸರ್. ಹಾಗಾಗಿ ರೈತ ಸಂಘ ರಂಗಸ್ವಾಮಿ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ. ಓಕೆ. ತೋಟಕ್ಕೆ ಏನಾದ್ರು ಹೆಸರು ಇಟ್ಕೊಂಡಿದ್ದೀರಾ ಸರ್? ಏನು ಇಟ್ಟಿಲ್ಲ. ಏನಾದ್ರು ಇಡಬೇಕು ಅಂತ ಆಸೆ ಇದೆಯಾ? ಹೌದು ಸರ್, ಖಂಡಿತ. ಏನು ಇಟ್ಕೋಬೇಕು? ಮುನಿಮಲೆ ಫಾರಂ ಅಂತ ಇಟ್ಕೊಳ್ಬೇಕು ಅನ್ಕೊಂಡಿದ್ದೆ ಸರ್. ಮುನಿಮಲೆ ಮುನಿಮಲೆ ಫಾರಂ ಯಾಕೆ ಹೆಸರು ಸರ್? ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಮುದುಮಲೆ ಗುಡ್ಡ. ಆ ಮುದುಮಲೆ ಗುಡ್ಡಲ್ಲಿ ಒಂದು ದೇವಸ್ಥಾನ ಇದೆ ಸರ್, ಮುನೇಶ್ವರ ದೇವಸ್ಥಾನ. ಓಕೆ. ಗವಿ ಮುನೇಶ್ವರ ಅಂತ ಇದೆ ಸರ್. ಆಯ್ತು. ಹಾಗಾಗಿ ಅಲ್ಲಿರೋದ್ರಿಂದ ಆಗ ನಾನು ಅಲ್ಲೇನೆ ಮುನಿಮಲೆ ಅಂತ ಇಟ್ಕೊಳ್ಬೇಕು.